ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ₹100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ₹2,000 ₹5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ₹7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಮಿಶ್ರ ಕೃಷಿಯ ಕುರಿತು ಪ್ರಗತಿಪರ ಕೃಷಿಕರಾದ ಬಂಟ್ವಾಳ ತಾಲೂಕು ಮಂಚಿ ಗ್ರಾಮದ ಲಿಂಗಪ್ಪ ಮೂಲ್ಯ ಮತ್ತು ಸುಮಿತ್ರಾ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಕೇಳುಗರೆ, ಇವತ್ತು ನಾವು ಬಂಟ್ವಾಳ ತಾಲೂಕು ಮಂಚಿ ಗ್ರಾಮದ ಪಾದ್ರಿ ಮೂಲೆ ಮನೆಯಲ್ಲಿದ್ದೇವೆ. ಲಿಂಗಪ್ಪ ಮೂಲ್ಯ ಹಾಗೂ ಸುಮಿತ್ರ ದಂಪತಿಗಳು ಕಳೆದ 4 ದಶಕಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಅಡಿಕೆ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಹಾಗೆಯೇ ಹೈನುಗಾರಿಕೆಯನ್ನು ಕೂಡ ಮಾಡಿದಂಥ ಒಂದು ಅನುಭವ ಇದೆ. ತರಕಾರಿ ಕೃಷಿಯನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಅವರ ಅನುಭವವನ್ನು ಇವತ್ತು ನಾವು ಕೇಳೋಣ. ಆ ಲಿಂಗಪ್ಪ ಮೂಲ್ಯವರೇ ಹಾಗೂ ಸುಮಿತ್ರ ಅವರೇ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹೇಳಿ ಲಿಂಗಪ್ಪ ಮೂಲಿಯವರೇ, ಕಳೆದ 4-5 ದಶಕಗಳಿಂದ ನೀವು ಅಡಿಕೆ ಕೃಷಿಯನ್ನ ಮಾಡಿಕೊಂಡು ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ ಅಡಿಕೆ ಕೃಷಿ ಇವಾಗ? ಅಡಿಕೆ ಕೃಷಿಯಲ್ಲಿ ಒಳ್ಳೆ ಅಭಿವೃದ್ಧಿ ಉಂಟು. ನಮಗೆ ನಮ್ಮ ಮಕ್ಕಳನ್ನೆಲ್ಲ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಎಲ್ಲ ಒಳ್ಳೇದಾಗಿದೆ. ಈಗ ಒಂದು 30-40 ವರ್ಷ ಮೊದಲು ಮಾಡ್ತಾ ಇದ್ದ ಕೆಲಸಕ್ಕೂ ಈಗ ಮಾಡ್ತಾ ಇರುವ ಕೆಲಸಕ್ಕೂ ಏನು ಬದಲಾವಣೆ ಆಗಿದೆ? ಈಗ ಎಲ್ಲ ಅದು ಸ್ವಲ್ಪ ನಮಗೆ ಸರ್ರಕ್ಕೆ ಆರೋಗ್ಯ ಇಲ್ಲ. ಕೆಲಸದಲ್ಲಿ ಏನ್ ಬದಲಾವಣೆ ಆಗಿದೆ? ಬದಲಾವಣೆಗೆ ಈಗ ಅದು ಎಲ್ಲ ಸ್ಪ್ರಿಂಕ್ಲರ್ ಎಲ್ಲ ಉಂಟು. ಆಗ ಇರುವಾಗ ಪಂಪಿನಲ್ಲಿ ನೀರು ಹಿಡಿತು, ಹೌದು, ಅದರಲ್ಲಿ ಒಳ್ಳೆಯ ಗೊಬ್ಬರ ಬರ್ತದೆ, ಒಳ್ಳೆಯ ಪಾಕ ಆಗುತ್ತದೆ. ಈಗ ಅದು ಮುನಕ್ಕೆ ಬಿಡಕ್ಕೆ ಬಿಡ್ತದಲ್ಲ, ಈಗ ಸ್ಪ್ರಿಂಕ್ಲರ್ ನಲ್ಲಿ ವರ್ಮೆ ಬಿಡ್ತದೆ. ಆದ್ರೆ ಎಲ್ಲ ಕಸ ಕಷ್ಟ ಆದ್ರೆ ತುಳುವಲ್ಲಿ ಹೇಳಿ ತೊಂದ್ರೆ ಇಲ್ಲ, ಹೇಳಿ ಕಷ್ಟ. ಅದು ಕಸ ಬಂದಿದೆ, ಹುಲ್ಲು ಎಲ್ಲ ಅದು ಬಂದದ್ದು ಸ್ವಲ್ಪ ಕಳೆ ತೆಗಿಲಿಕ್ಕೆಲ್ಲ ಮಿಷಿನ್ ಎಲ್ಲ ಬಂದಿದೆಲ್ಲ. ಹೌದು, ಕಳೆ ತೆಗೆದು ಅದು ಮಿಷನ್ ಬಂದರೆ ಅದು 15 ದಿವಸಕ್ಕೆ 1 ತಿಂಗಳ ಒಳಗೆ ಅದು ವಾಪಸ್ ಬರ್ತದೆ. ಅದು ಬಂದು ಒಳ್ಳೇದಾಗುತ್ತೆ, ಹುಲ್ಲೇ ಒಳ್ಳೇದಾಗುತ್ತೆ. ಅಡಿಕೆ ಮರಕ್ಕೆ ಅದು ಅದು ಪ್ರಯೋಜನ ಇಲ್ಲ. ಅಲ್ಲ, ನೆಲದಲ್ಲಿ ಒಂದಷ್ಟು ಹುಲ್ಲಿದ್ರೆ ಒಳ್ಳೇದಲ್ಲ. ಹುಲ್ಲು ಇರಬೇಕು, ಸ್ವಲ್ಪ ಇರಬೇಕು, ತಣ್ಣಗೆ ಇರುವಕ್ಕೆ. ಜಾಸ್ತಿ ಎತ್ತರ ಹೋಗ್ಲಿಕ್ಕೆ ಬಿಡಬಾರ್ದು. ಹೌದು, ಜಾಸ್ತಿ ಎತ್ತರಕ್ಕೆ ಹೋಗಲಿಕ್ಕು ಬಿಡಬಾರದು. ಇದೇ ಹೀಗೆ ವಿಷಯದಲ್ಲಿ ಅದು ಹುಲ್ಲು ಒಳ್ಳೇದುಂಟು. ದನ ಕರು ಇರುವಾಗ ನಮಗೆ ತುಂಬಾ ಒಳ್ಳೇದಾಗಿದೆ. ದನ ಕರುಗಳಲ್ಲಿ ಸಾಕ್ತಾ ಇದ್ರಿ ನೀವು? ಹೌದು ಹೌದು. ಎಷ್ಟು ಇತ್ತು ಅವಾಗ? ಆಗ ಒಂದು 10 ಇತ್ತು. ನಾವು ಹೆಚ್ಚು ಹಾಲನ್ನು ದನವನ್ನು ತಂದು ಸಣ್ಣದನ್ನ ಕೊಂದು ಅದು ಕರು ಹಾಕಿದವರೆಗೆ ಸಾಕೋದು. ಸಾಕಿದ ಮೇಲೆ ನಾವು ವಾಪಸ್ ಯಾರಾಗ ಬೇಕಾದರೆ ಅವರಿಗೆ ಕೊಡುವುದು. ನಮಗೆ ಅದನ್ನು ಇಲ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುದು. ಸುಮಿತ್ರವರಿಗೆ ನೀವು ಕೃಷಿಯಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ರಿ, ನಿಮ್ಮ ಅನುಭವ ಹೇಳಿ. ನಾವು ಅವರ ಒಟ್ಟಿಗೆ ಎಲ್ಲ ಕೆಲಸ ಮಾಡ್ತಾ ಇದ್ವಿ. ನಾವು ದನ ಸಾಕಣೆ ಮತ್ತೆ ತರಕಾರಿಯದ್ದು ಅಡಿಕೆಯದ್ದು ಎಲ್ಲ ಕೆಲಸ ಒಟ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ವಿ. ಇದು ದನ ಇತ್ತು, ಮತ್ತೇನು ಅಂದ್ರೆ ಈಗ ಒಂದು ಸ್ವಲ್ಪ ಅವರಿಗೆ ಹೋಗೋದಿಲ್ಲ, ನಮಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಬಂದ್ವಿ ನಾವು. ಈಗ ಮೊದ್ಲೆಲ್ಲ ಒಂದು 10-12 ದನಗಳನ್ನು ನೀವು ಸಾಕೊಂಡವಂತವ್ರು, ಆ ದನ ಸಾಕಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ, ಅದರ ಜೊತೆಗೆ ಹೇಗೆ ಒಡನಾಟ ಇಟ್ಕೊಂಡಿದ್ರಿ? ಒಡನಾಟ ನಮ್ಮದು ಇತ್ತು, ಆದ್ರೆ ನಮಗೆ ಅಷ್ಟೊಂದು ಅದರಲ್ಲಿ ಹಾಲಿನಲ್ಲಿ ನಮಗೆ ಒಂದು ಆದಾಯ ಅಂತೇನು ಬರಲಿಲ್ಲ. ಗೊಬ್ಬರ ಮಾತ್ರ, ಗೊಬ್ಬರ ಮತ್ತು ಊರಿನ ದನ ಇತ್ತ. ಊರಿನ ದನ ಇತ್ತು, ಮತ್ತೆ ನಾವು ಕ್ರೋಸ್ ಕ್ರೋಸ್ ಮಾಡಿದ್ದು, ಕ್ರೋಸ್ ಆಯ್ತು, ಮತ್ತೆ ಈಗ ಇಲ್ಲ ಅಷ್ಟೇ. ಈಗ 10-2 ಇಳಿದಿದೆ. ಹೌದು ಹೌದು, ನಮಗೆ ಮತ್ತೆ ಕೂಲಿಗೆ ಮಾಡಿ ದನ ಸಾಕೋದು ಕಷ್ಟ ಆಗ್ತದೆ, ಆಗುದಿಲ್ಲ. ಹಾಗೆ ನಾವು ಈಗ ಅದನ್ನು ಇಳಿಕೆ ಮಾಡ್ತಾ ಬಂದಿದ್ದೇವೆ. ಮತ್ತೆ ಮಕ್ಕಳು ಮದುವೆ ಆಗಿ ಹೋಗಿದ್ದಾರೆ, 3 ಜನ ಮಕ್ಕಳಿದ್ರು, ಇವನು ಒಬ್ಬ ಕಲಿಯುತ್ತಾ ಇದ್ದ. ಹಾಗೆ ನಮಗೆ ನೋಡ್ಲಿಕ್ಕೆ ಕಷ್ಟ ಆಗ್ತದೆ, ಕಷ್ಟ ಆಯ್ತು. ಹಾಗೆ ನಾವು ಹಾಗೆ ಅಂತೇನು ನಮ್ಮ ದೊಡ್ಡ ಜಮೀನೇನಿಲ್ಲ ನಮ್ಮಲ್ಲಿ, ಹಾಗೆ ನಮ್ಗೆ ಅದನ್ನು ತೂಗಿಸ್ಕೊಂಡು ಹೋಗ್ಬೇಕಲ್ಲ, ಹಾಗೆ ಹಾಗೆ ಮಾಡಿದ್ದು ನಾವು. ಈಗ ಮೊದ್ಲೆಲ್ಲ ಹಟ್ಟಿಗೆಲ್ಲ ಸೊಪ್ಪನ್ನ ತಂದು ಹಾಕ್ತಾ ಇದ್ರು, ತರಗೆಲೆಯನ್ನ ತಂದು ಹಾಕ್ತಾ ಇದ್ರು, ಗೊಬ್ಬರವನ್ನ ಮಾಡ್ತಾ ಇದ್ರು. ಆ ನಂತರ ಏನು ಬದಲಾವಣೆ ಆಯ್ತು? ನಾವು ಹತ್ತು ಇರುವಾಗ, ಹತ್ತು ದನಗಳು ಇರುವಾಗ ನಾವು ಸಗಣಿ ತೆಗೆಯಲಿಕ್ಕೆ ಆರಂಭ ಮಾಡಿದ್ವಿ. ಗೊಬ್ಬರ್ ಗ್ಯಾಸ್ ಇತ್ತು ನಮ್ಮಲ್ಲಿ, ಗೊಬ್ಬರ್ ಗ್ಯಾಸ್ ಮಾಡಿದ್ವಿ, ಒಂದು 10-20 ವರ್ಷ ಗೊಬ್ಬರ್ ಗ್ಯಾಸ್ ಇತ್ತು. ಅದನ್ನು ಮತ್ತೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗೆ ನನಗೂ ಹಾಗೆ ಅಷ್ಟೊಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಹಾಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿ ಹೀಗಾಯ್ತು. ಈಗ ಹಟ್ಟಿ ಗೊಬ್ಬರವನ್ನು ಅಡಿಕೆ ಮರಗಳಿಗೆ ಹಾಕುವಂತಹದ್ದು, ಆಮೇಲೆ ಬದಲಾವಣೆ ಮಾಡಿ ಕುರಿ ಗೊಬ್ಬರವೋ ಆಡಿನ ಗೊಬ್ಬರವೋ ನೀವು ಹಾಕ್ತಾ ಇದ್ರಿ, ಈ ಬದಲಾವಣೆ ಮಾಡಿದ್ರಾಗ ಏನಾದ್ರೂ ಇಳುವರಿ ಹೆಚ್ಚು ಕಮ್ಮಿ ಆಯ್ತಾ? ರೋಗ ಎಲ್ಲ ಬರೋದು ಸ್ವಲ್ಪ ಕಡಿಮೆ ಇತ್ತು, ಆದ್ರೆ ಈಗ ಅಂತೇನು ವಿಶೇಷ ನಮಗೆ ತೊಂದರೆ ಬರಲಿಲ್ಲ, ನಾವು ಮಾಡ್ತಾ ಇದ್ದೇವೆ. ಫಸಲೆಲ್ಲ ಮೊದಲಿನ ಹಾಗೆ ಬರ್ತಾ ಉಂಟಾ? ಸರ್ವಸಾಧಾರಣ ಉಂಟು, ಈಗ ಸ್ವಲ್ಪ ಜಾಸ್ತಿ. ಹಾಗಂದ್ರೆ ನಾವು ಬೇರೆ ಎಲ್ಲ ಮೊದಲು ಹಟ್ಟಿಯದ್ದೇ ಆಗ್ತಾ ಇದ್ದದ್ದು, ಅದು ಬರ್ತಾ ಇರ್ಲಿಲ್ಲ, ಪೂರ್ಣ ಬರ್ತಾ ಇರ್ಲಿಲ್ಲ ನಮಗೆ. ಹಾಗೆ ಈಗ ನಾವು ಇದು ಸ್ವಲ್ಪ ಜಾಸ್ತಿ ಆಗ್ತೇವೆ, ಅಂದ್ರೆ ನಮಗೆ ಅನುಕೂಲ ಆಗಿದೆ ಅಲ್ಲ, ಹಾಗೆ ಸ್ವಲ್ಪ ಇದು ಅಡಿಕೆ ಎಲ್ಲ ಆದ್ರೆ ಹಾಗೆ ಸ್ವಲ್ಪ ಜಾಸ್ತಿ ಆಗ್ತಾ ಬಂದಿದೆ, ಹಾಗೆ ಜಾಸ್ತಿ ಆಯ್ತು ಅಷ್ಟೇ. ಅಂದ್ರೆ ಈಗ ಕುರಿ ಗೊಬ್ಬರ ಅಥವಾ ಆಡಿನ ಗೊಬ್ಬರ ಮಾತ್ರ ಹಾಕ್ತಿರೋ ಅಥವಾ ಒಂದು ರಾಸಾಯನಿಕ ಗೊಬ್ಬರ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತೀರಾ? ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ವಿ ನಾವು ಸ್ವಲ್ಪ ನಂತರ ಅಷ್ಟೇ. ಈಗ ಮಳೆಗಾಲದಲ್ಲೆಲ್ಲ ಅಡಿಕೆ ಕೊಳೆ ರೋಗ ಎಲ್ಲ ಬರ್ತದಲ್ಲ, ಅದು ನಿರ್ವಹಣೆ ಮಾಡುವುದೆಲ್ಲ ಹೇಗೆ? ಈಗ ಕೊಳೆ ರೋಗ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ? ಅದು ಇದರಲ್ಲಿ ಗೊತ್ತಾಗ್ತದೆ, ಕೆಳಗೆ ಬೀಳುತ್ತದೆ, ಉರ್ದುತ್ತಾರೆ, ಅದು ಮೇಲೆ ಇರುವ ನೋಡುವಾಗ ಇದು ಬರ್ತದೆ. ಈಗ ಕೆಳ ಬುಡದಿಂದ ನಿಂತ್ಕೊಂಡು ನೋಡಿದ್ರೆ ತುದಿಯಲ್ಲಿ ಕೊಳೆ ರೋಗ ಇದೆ ಅಂತ ಗೊತ್ತಾಗ್ತದ? ಅದು ತುದಿಯಲ್ಲಿ ಗೊತ್ತಾಗುದಿಲ್ಲ, ಕೆಳಗೆ ಒಂದಾದರೂ ಬೀಳ್ಬೇಕು, ಕಾಯಿ ಬೀಳು, ಹೌದು, ಆಗ ಗೊತ್ತಾಗ್ತದೆ. ಒಂದು ಹೇಗಿರ್ತದೆ ಕೊಳೆ ರೋಗ ಅಂದ್ರೆ? ಕೊಳೆ ಅದರ ಮುಗದಲ್ಲಿ ಇದು ಉಂಟು, ಅಡಿಕೆಯಲ್ಲಿ ಕೊಳತೆ ಆಗಿರ್ತದೆ, ಬೇಯಿಂದಾಗಿ ಬೆಚ್ಚಾಗಿ ಅದು ಇದು ಆಗ್ತದೆ. ಈಗ ಮಳೆಗಾಲದ ಆರಂಭದಲ್ಲಿ ಈ ಸಮಸ್ಯೆ ಬರ್ತದೆ ಅಥವಾ ಮಳೆ ಒಂದ್ರೆ ಮುಂದೆ ಹೋದ್ಮೇಲೆ ಬರ್ತದೆ? ಮಳೆ ಬಂದು ಮುಂದೆ ಹೋಗ್ಬೇಕು, ಒಂದು ತಿಂಗಳ ಜುಲೈ ಆಗಸ್ಟ್ ನಲ್ಲಿ ಬರುವುದು ಹೆಚ್ಚು. ಈಗ ಮೈಲು ತುತ್ತು ಸುಣ್ಣ ಅಂದ್ರೆ ಯಾವ ಪ್ರಮಾಣದಲ್ಲಿ ಮಿಶ್ರ ಮಾಡ್ತೀರಿ? ನಾವು 1 ಕೆಜಿ ಮೈಸೂತ್ತಿಗೆ 2 ಕೆಜಿಗೆ 1-1.5 ಕೆಜಿ ಮೈಸೂತ್ತು ಹಾಕುತ್ತೇವೆ. ಸುಣ್ಣ ಸುಣ್ಣ 2 ಕೆಜಿ ಮೈಲು ತುತ್ತಕ್ಕೆ 1.5 ಕೆಜಿ ಸುಣ್ಣ, ಹೌದು, ಹಾಗೆ ಹಾಕುದು. ಅದರ ಕಸ ಬಿಟ್ಟು ಕಸದ ಪ್ರಮಾಣ ತೆಗಿಬಿತ್ತು, ತೆಗಿಬೇಕು, ಹೌದು. 2ಕ್ಕೆ 2 ಕೊಡಬೇಕು ಅಂತ ಇಲ್ಲ, ಇಲ್ಲ 2ಕ್ಕೆ 2 ಹಾಕ್ಬಹುದು, ಕಸ ಇದ್ದರೆ ಹಾಕ್ಬೇಕು, ಅದರಲ್ಲಿ ಕಸ ಉಂಟು, ಕೆಲವು ಸುಣ್ಣ ಎಲ್ಲ ಒಳ್ಳೇದಿಲ್ಲ. ಈಗೆಲ್ಲ ಚಿಪ್ಪು ಸುಣ್ಣದ ಬದಲಿಗೆ ಹುಡಿ ಸುಣ್ಣ ಉಪಯೋಗಿಸ್ತಾರಲ್ಲ, ಚಿಪ್ಪು ಸುಣ್ಣವೇ ಒಳ್ಳೇದು. ಯಾಕೆ? ತಿಪ್ಪಿ ಸುಣ್ಣದೇ ಅದು ಬಿಸಿ ಬಿಸಿ ಉಂಟು, ನಮಗೆ ಎಲ್ಲ ಬೇಯಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಬಿಸಿ ನೀರು ಹಾಕ್ಬೇಕು, ಅದು ಕೆಲವರಿಗೆ ಅದು ಸ್ವಲ್ಪ ಕಷ್ಟ ಆಗ್ತದೆ. ಇದು ಈಗ ಹುಡಿ ಸಣ್ಣ ಆದ್ರೆ ಹಾಕಿದ್ದಾರೆ, ಅದು ಹುಡಿ ಸಣ್ಣ ಏನು ಪ್ರಯೋಜನ ಇಲ್ಲ ಅಂತ ನನ್ನ ಮನಸ್ಸಿಗೆ ಬರ್ತದೆ. ಯಾಕೆ? ಅದು ಹುಡಿ ಸಣ್ಣದ್ದು ಅದು ಯಾವಾಗ ಆಗಿದ್ದು ನನಗೆ ಗೊತ್ತುಂಟ, ಆಗಿರುವಾಗ ನಮ್ಗೆ ಅಷ್ಟು ಅದನ್ನು ಅನುಭವ ಇದು ಬರ್ತದೆ. ಫ್ರೆಶ್ ಆಗಿ ತಯಾರು ಮಾಡಿದ್ರೆ ಒಳ್ಳೇದು, ಹೌದೌದು, ಫ್ರೆಶ್ ಒಳ್ಳೇದು. ಈಗ ಮದ್ದು ಬಿಟ್ಟದ್ದು ಚೆನ್ನಾಗಿ ಮದ್ದು ಬಿಟ್ಟಿದ್ದೀವಿ ಅಂತ ಹೇಗೆ ಗೊತ್ತಾಗ್ತದೆ? ಅದು ಅದು ಕಲರ್ ಬರ್ತದೆ ಮರದ ಅಡಿಕೆ ಮರಕ್ಕೆ ಕಲರ್ ಬರ್ತದೆ, ಅಡಿಕೆಗೆ ಸಿಂಗಾರಕ್ಕೆ ಇದು ಬಜ್ಜಿ ಅಡಿಕೆಗೆ ಸಣ್ಣ ಸಣ್ಣ ಅಡಿಕೆಗೆ ಬರ್ತದೆ, ಹಾಗೆ ಗೊತ್ತದೆ. ಈಗ ಒಂದು ಹಳತರ ಒಂದು ಲೆಕ್ಕಾಚಾರ ಇತ್ತು, ಒಂದು ಡ್ರಮ್ಮಿನಷ್ಟು ಮದ್ದು ಬಿಟ್ಟರೆ ಒಂದು ಕಂಡಿ ಅಡಿಕೆ ಆಗ್ತದೆ ಅಂತ, ಈಗ ಲೆಕ್ಕಾಚಾರ ಉಂಟು ಅದು? ಈಗಲೂ ಅದು ಹಾಗೆ ಇರುತ್ತದೆ, ಹೌದೌದು, ಒಂದು ಡ್ರಮ್ಗೆ ಒಂದು ಕಂಡಿ ಅಂತ, ಹೌದೌದು, 250 ಹೆಚ್ಚು ಕಮ್ಮಿ 250 ಕೆಜಿ, ಹೌದು ಬರ್ತದೆ ಬರ್ತದೆ. ಈಗ ನೀವು ಗಮನಿಸಿದ ಹಾಗೆ ಈಗ ಹಟ್ಟಿ ಗೊಬ್ಬರ ಹಾಕುವುದನ್ನು ಸ್ವಲ್ಪ ಕಡಿಮೆ ಮಾಡಿ ನೀವು ರಾಸಾಯನಿಕ ಗೊಬ್ಬರವನ್ನು ಬಳಸ್ತೀರಿ, ಜೊತೆಗೆ ಆಡಿನ ಗೊಬ್ಬರ ಹಿಕ್ಕೆ ಇತರ ಕೂಡ ಹಾಕ್ತೀರಿ, ವರ್ಷಕ್ಕೆ ಒಂದೇ ಸಾರಿ ಕೊಡುವಂತದ್ದು ಅಥವಾ ಎರಡು ಮೂರು ಸಾರಿ ಕೊಡ್ತೀರಾ? ರಾಸಾಯನಿಕ ಗೊಬ್ಬರ ಸ್ವಲ್ಪ ನಂತರ ಒಂದು ಮೇ ತಿಂಗಳಿನಲ್ಲಿ ಸ್ವಲ್ಪ ಕೊಡ್ತೇವೆ. ಮೇ ತಿಂಗಳಲ್ಲಿ? ಹೌದು. ಇದು ಸುರಿನಲ್ಲಿ ನವೆಂಬರ್ ಡಿಸೆಂಬರ್ನಲ್ಲಿ ಇದು ಅದಾಗುತ್ತದೆ ಸ್ವಲ್ಪ. ಅದು ಹಾಕೊಂಡು ಬುಡ ಬಿಡಿಸುದಲ್ಲ, ಆ ಬುಡ ಬಿಡಿಸಿದಾಗ ಗೊಬ್ಬರ ಎಲ್ಲ ಹಾಕಿ ಎಲ್ಲ ಸೂಟಾಣು ಜಾಸ್ತಿ ಮಾಡ್ತೇವೆ. ಸುಡು ಮಣ್ಣು ಮಾಡ್ತೀರಿ ನೀವು? ಹೌದು. ಸ್ವಲ್ಪ ಹೇಳಿದ್ರೆ ಬಗ್ಗೆ, ಸುಡು ಮಣ್ಣು ಮಾಡೋದು ಹೇಗೆ? ಸುಡು ಮಣ್ಣು ಎಲ್ಲ ಕಸ ಉಂಟಲ್ಲ ಅದೆಲ್ಲ ಅಂಗಳದಲ್ಲಿ ಎಲ್ಲ ಇರ್ತದೆ, ಸುತ್ತಲೂ ಈ ಅಡಿಕೆ ಮರದ ಬುಡದಲ್ಲಿ ಎಲ್ಲ ಕಸ ಉಂಟಲ್ಲ ಹುಲ್ಲೆಲ್ಲ, ಅದನ್ನೆಲ್ಲ ತೆಗೆದು ಸೂಟಾಣು ಮಾಡುದು. ಅಲ್ಲ ಸ್ವಲ್ಪ ಹೇಗೆ ಮಾಡುದು ಹೇಗೆ ಅಂತ ಹೇಳಿ. ಅದು ಒಣಗಿಸಿ ಒಣಗಿಸಿ ಅಂತರಂತರದಲ್ಲಿ ಹಾಕುದು. ಅಂತರಂತರದಲ್ಲಿ ಹಾಕ್ಬೇಕು? ಹೌದು ಹೌದು. ನಡುವಲ್ಲಿ ಮಣ್ಣು ಹಾಕ್ಲಿಕ್ಕೆ ಉಂಟಾ? ಹೌದು, ಮಣ್ಣಿನಲ್ಲಿ ಮಾಡುದು ಹೆಚ್ಚು. ಅದು ಆಗಿದರೆ ಸ್ವಲ್ಪ ಅಡಿಕೆ ಬಾರಷ್ಟು ನನಗೆ ಒಂದು ಮನಸ್ಸಿನಲ್ಲಿ ಉಂಟು. ರೋಗ ಪುರ ಎಲ್ಲ ಕಡಿಮೆ ಆಗ್ತದೆ. ಸುಡು ಮಣ್ಣು ಒಂದು ಮರದ ಬುಡಕ್ಕೆ ಎಷ್ಟು ಹಾಕ್ಬೇಕು? ಒಂದು ಬುಡಕ್ಕೆ ಒಂದು 4 ಕೆಜಿ 5 ಕೆಜಿ ಹಾಕ್ಬೇಕು. 4 ಕೆಜಿ 5 ಕೆಜಿ? ಹೌದು. ಹಾಕಿ ಮತ್ತೆ ನೀರು ಕೊಡ್ಬೇಕು? ಹೌದು, ನೀರು ನಾವು ಮಳೆಗಾಲ ಮುಗಿದ್ಮೇಲೆ. ಮುಗಿದ ಮೇಲೆ ಅಂದ್ರೆ ಈಗ ಈ ಸುಡು ಮಣ್ಣು ಕೊಡೋದು ಯಾವಾಗ? ಸುಡು ಮಣ್ಣು ಫಸ್ಟಿಗೆ ಬುಡವನ್ನು ಬಿಡಿಸುತ್ತಿಲ್ಲ ಆಗಲೇ ಕೊಡುದು. ಓ, ಅಂದ್ರೆ ಮಳೆಗಾಲ ಆರಂಭವಾದಲ್ಲೇ ಕೊಡ್ತೀರಿ ನೀವು? ಆರಂಭ ಅಲ್ಲ, ನಂತರ. ನಂತರ? ಹೌದು. ಫಸ್ಟಿಗೆ ಕೊಟ್ಟರೆ ಅದು ನೀರಿಗೆ ಹೋದರೆ. ಸರಿ ಸರಿ ಸರ್. ಹಾಗಾದ್ರೆ ಮಳೆಗಾಲ ಮುಗಿತಾ ಇದ್ದಾಗೆ ಸೆಪ್ಟೆಂಬರ್ ಅಕ್ಟೋಬರ್ಗೆ ಕೊಡ್ತೀರಿ? ಹೌದು ಹೌದು. ಈಗ ರಾಸಾಯನಿಕ ಗೊಬ್ಬರ ಕೊಡೋದಿದ್ರೆ ಅದರ ನಂತರ ಸ್ವಲ್ಪ ನಾವು ಒಂದು 200-200 ಗ್ರಾಮ್ ಹಾಕೋದು ಸಾಕಾಗ್ತದೆ. ಹೌದು. ಆಮೇಲೆ ಕಾಳು ಮೆಣಸಿನ ಕೃಷಿಯ ಬಗ್ಗೆ ನೀವೇನಾದ್ರು ಹೇಳ್ತೀರಾ? ಕಾಳು ಮೆಣಸು ಕೃಷಿ ನೋಡುದೆಲ್ಲ ಅವರೇ, ನಾನು ಹೇಳ್ಬೇಕಷ್ಟು. ಆಯ್ತು, ಹೇಳಿ ಹೇಳಿ, ನೀವು ಹೇಳಿ. ಕಾಳು ಮೆಣಸು ಅದನ್ನ ನೆಡಬೇಕು, ಕಟ್ಟ ಹಾಕ್ಬೇಕು ಅಗ್ಗದಿಂದ. ನೆಡುವುದಂದ್ರೆ ಈಗ ಯಾವ ಕಾಳು ಮೆಣಸಿನ ಬಳ್ಳಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು? ಅದು ಒಳ್ಳೆಯ ಕಾಳು ಇದುಂಟಲ್ಲ ಬಳ್ಳಿ, ಬಳ್ಳಿ ಅದನ್ನ ಆರಿಸ್ಬೇಕು. ಎಷ್ಟು ಉದ್ದ ಇರಬೇಕು? ಅದು 1 ಫೀಟ್ ಇರಬೇಕು. 1 ಫೀಟ್? 1 ಫೀಟ್ ಕನಿಷ್ಠ 3 ಗಂಟೆ ಆದ್ರೆ ಇರಬೇಕು. ಹೌದು ಹೌದು. ಹಾಗಿರುವಾಗ ಅದು ನೆಡ್ಲಿಕ್ಕೆ ಬೇರು ಬರ್ತದೆ. ಈಗ ಸಾಮಾನ್ಯವಾಗಿ ಈಗ ನರ್ಸರಿ ಅಂತ ಮಾಡು ಅಥವಾ ಒಂದು ಗಿಡವನ್ನ ಬೇರು ಬರೆಸಿ ನಂತರ ನೆಡುವುದು ಇರ್ತದೆ, ಜೊತೆಗೆ ನೇರವಾಗಿ ಅಡಿಕೆ ಮರದ ಬುಡಕ್ಕೆ ನೆಡುವಂತದ್ದು ಕ್ರಮ ಕೂಡ ಉಂಟು. ಯಾವುದು ಒಳ್ಳೇದು? ಒಳ್ಳೇದು ನರ್ಸರಿ ಮಾಡಿದ್ದು ಒಳ್ಳೇದುಂಟು. ಅದು ಸುಲಭ ಆಗುತ್ತದೆ. ಅದು ಚಪ್ಪರ ಎಲ್ಲ ಹಾಕಿ ಮಾಡ್ತಾರಲ್ಲ, ಆದ್ದರಿಂದ ಅದು ಒಳ್ಳೇದು. ನೀವು ಅದನ್ನೆಲ್ಲ ಮಾಡಿದ್ದುಂಟ? ನಾವು ಅದು ಮಾಡಲಿಲ್ಲ. ನಾವು ತುದಿಯದ್ದು ಬುಡ ಇದುಂಟಲ್ಲ ಗೆಲ್ಲು, ಅದನ್ನು ತೆಗೆದು ನೆಟ್ಟಿದ್ದೇವೆ ತುದಿಯಿಂದ. ಅದು ಮಾರನೇ ವರ್ಷವೇ ಬರ್ತದೆ ಫಲ ಫಸಲು. ಈಗ ಕಾಳು ಮೆಣಸಿನ ಬಳ್ಳಿಯಲ್ಲಿ ಬೇರೆ ಬೇರೆ ರೀತಿಯ ಬಳ್ಳಿ ಇರ್ತದೆ, ಅದರಲ್ಲಿ ತುದಿ ಬಳ್ಳಿ ಬಹಳ ಒಳ್ಳೇದು ಅಂತ ಹೇಳ್ತೀರಿ. ತುದಿ ಬಳ್ಳಿ ಅದನ್ನು ಅದು ಇದು ಮಾಡ್ಲಿಕ್ಕೆ ಕಷ್ಟ ಆಗ್ತಿ. ಏಣಿ ಹತ್ತಿ ಹತ್ತಬೇಕು ಹತ್ತಿ ಇದು ಅದು ಇದೆಲ್ಲ ಇದು ಉಂಟಲ್ಲ ಬೆಳವಣಿಗೆ, ಅದು ಸ್ವಲ್ಪ ಕಷ್ಟ. ಅದಕ್ಕೆ ಬೇರು ಬರುವುದು ಕಡಿಮೆ, ಬೇರು ಬರುವುದು ಕಡಿಮೆ. ಅದನ್ನು ಮಾಡಿದ್ರೆ ಬಾರಿ ಒಳ್ಳೇದು. ಏನು ಅನುಕೂಲತೆ ಇದರಲ್ಲಿ? ಅದು ಇದು 3 ವರ್ಷ ಆಗ್ತದೆ ಮಾರಿ ಬಳ್ಳಿ ಬೇರೆ. ಇದು ನೆಲದಲ್ಲಿ ಹರ್ಕೊಂಡು ಹೋಗುವಂತಹ ಬಳ್ಳಿಯನ್ನು ನೆಟ್ಟರೆ 3 ವರ್ಷ ಬೇಕು. ತುದಿ ಬಳ್ಳಿ ಆದ್ರೆ ಒಂದೇ ವರ್ಷದಲ್ಲಿ ಮಕರ ವರ್ಷದಲ್ಲಿ ಬರ್ತದೆ. ಮತ್ತೆ ಅದು ಹರಡಿಕೊಂಡು ಬೆಳೀತದೆ ಅಂತ ಹೇಳ್ತಾರಲ್ಲ. ಹೌದು, ತುದಿ ಬಳ್ಳಿ ಬೇಗ ಬೆಳೀತದೆ. ತುದಿ ಬಳ್ಳಿ ಹೌದು ಬೇಗನೆ ಬರ್ತದೆ. ಹೌದು, ಬೇಗ ಬರ್ತದೆ ಫಸಲು. ಈಗ ಗೊಬ್ಬರ ಕೊಡುವಾಗ ಈ ಕಾಳು ಮೆಣಸಿಗೆ ಪ್ರತ್ಯೇಕವಾಗಿ ಏನಾದರೂ ಗೊಬ್ಬರ ಕೊಡ್ತೀರಾ ನೀವು? ನಾವು ಅಡಿಕೆ ಮರಕ್ಕೆ ಹೋಗೊಂಡು ಅಷ್ಟೇ ಕೊಡುದು, ಬೇರೆ ಕೊಡ್ಲಿಕ್ಕೆ ಇಲ್ಲ. ಅಷ್ಟು ಕೊಟ್ಟರೆ ಸಾಕು ಸಾಕು. ಆಮೇಲೆ ಈಗ ಕಾಳು ಮೆಣಸು ಹಣ್ಣಾಗುವಂತದ್ದು ಕೊಯ್ಯುವುದರ ಬಗ್ಗೆ ಹೇಳಿ. ಹಣ್ಣು ಅದು ಒಳ್ಳೆಯ ಹಣ್ಣಾಗಬೇಕು. ಒಳ್ಳೆ ಹಣ್ಣಾಗಬೇಕು. ಹೌದು, ಒಂದು ಎಡೆಯಲ್ಲಿ ಕೊಯ್ಯಲಿಕ್ಕೆ ಕೊಡ್ತು, ಅದು ಸ್ವಲ್ಪ ಹಣ್ಣಾಗಿದೆ ಅಂತ. ಸ್ವಲ್ಪ ನಷ್ಟ ಆದರೂ ಅದು ಒಳ್ಳೆ ಹಣ್ಣು ತೂಕ ಬರ್ತದೆ. ಅದು ಜಾಸ್ತಿ ಹಣ್ಣಾದ್ರೆ ಉದುರುದಿಲ್ವ? ಉದುರಲಿಕ್ಕೆ ಅದು ಉದುರುವಾಗ ಕೊಯ್ಯಬೇಕು. ಉದುರಿದ್ರ ಮೇಲೆ ಕೊಯ್ಯಬೇಕು. ಹೌದು, 4 ಹೋದರೂ ಸಂತಿಲ್ಲ, ಅದು ಸರಿಯಾಗಿ ಬೆಳವಣಿಗೆ ಇರಬೇಕು. ಒಳ್ಳೆ ಹಣ್ಣಾಗಿ ಕೊಯ್ಯುವ ಅಗತ್ಯ ಏನು? ಅದು ಭಾರ ಜಾಸ್ತಿ ನಮಗೆ ಕೊಯ್ಲಿಕ್ಕೆ ಇಲ್ಲದ್ರೆ ಅದು ಎಲೆತ್ತು ಇರ್ತದಲ್ಲ, ಅದು ಆ ಸಮೇತ ಕೊಯ್ಲಿಕ್ಕೆ ಆಗುತ್ತೆ, ಅದು ಸರಿ ಆಗ್ತದೆ. ಈಗ ಮೊದ್ಲೆಲ್ಲ ಬಿದಿರಿನ ಏಣಿ ಎಲ್ಲ ಉಪಯೋಗಿಸ್ತಾ ಇದ್ರು, ಈಗ ಅಲ್ಯೂಮಿನಿಯಂ ಏಣಿ ಎಲ್ಲ ಉಪಯೋಗಿಸ್ತಾರೆ. ಇದು ಅನುಕೂಲ ಆಗಿದೆಯಾ? ಅನುಕೂಲ ಆಗಿದೆ. ಅದು ಅಲ್ಯೂಮಿನಿಯಂ ಹೆಂಚಿ ಯಾರಿಗೆ ಹತ್ಬೋದು, ನಮ್ಮಂತ ಹಿರಿಯರಿಗೆ ಆಗೋದಿಲ್ಲ, ಯುವಕರಿಗೆಲ್ಲ ಹತ್ಬೋದು. ಅದರಲ್ಲಿ ತುಂಬಾ ಪ್ರಯೋಜನ ಉಂಟು. ಮುಂಚೆ ಬಿದಿರಿನಲ್ಲಿ ನಾವು ಅರ್ತಿ ಕೊಯ್ದಿದೆ. ಹೌದು, ಇದು ಅದ್ರ ಮೇಲೆ ಬೆದುರು ಎಕ್ಲಿಲ್ಲ ಆದ್ರೆ ತಲೆಯಲ್ಲಿ ಹೋಗಿದ್ದೀನಿ. ಸಾಮಾನ್ಯ ಎಷ್ಟು ಎತ್ತರಕ್ಕೆ ಬೆಳೀತದೆ ಇದು? ಅದು 20-30 ಹೋಗ್ತದೆ. ತುಂಬಾ ಎತ್ತರ ಹೋಗಿದ್ರೆ ಕೊಯ್ಲಿ ಕಷ್ಟ ಅಲ್ವಾ? ಅದು ನಾವು ಆಡಿ ಮರ್ಚಿ ಬಿಡ್ತೇವೆ. ಬಳ್ಳಿ ಕಟ್ಟಿ ಮರ್ಚಿ ಬಿಡ್ತೀರಿ? ಹೌದು. ಕೆಳಗೆ ಇನ್ನು ವಾಪಸ್ ಮೇಲೆ ಹೋಗುದು ಬೇಡ ಅಂತ ಹೇಳ್ಬೇಕು ಅವರಿಗೆ. ಮೇಲೆ ಹೋಗುದು ಬೇಡ. ಹೌದು. ಸರ್, ಈಗ ಸುಮಿತ್ರವರೇ, ತರಕಾರಿ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಸ್ವಲ್ಪ ಹೇಳಿದ್ರೆ ಬಗ್ಗೆ. ತರಕಾರಿ ನಾವು ತೊಂಡೆಕಾಯಿ ಮಾಡ್ತಾ ಇದ್ವಿ. ಇಷ್ಟು ದೊಡ್ಡ ತುಂಡು ನಡುವುದು ಮೊದಲು ಇದು ಮಣ್ಣಿನಲ್ಲಿ. ಈಗ ತೊಂಡೆಕಾಯಿ ನೆಡ್ಲಿಕ್ಕೆ ಸೀಸನ್ ಇಂತಹ ದಿವಸ ಅಂತ ಏನಾದ್ರು ಲೆಕ್ಕಾಚಾರ ಉಂಟಾ? ಸೋಣ ತಿಂಗಳು ಅಂದ್ರೆ ಯಾವ್ದು ಬರ್ತದೆ? ಇದು ಚೌತಿಗೆ ನೆಡುವುದು ಅಂತ ಕ್ರಮ. ಚೌತಿಗೆ, ಚೌತಿಗೆ ಅಂದ್ರೆ ಅದು ಸೋಣ ತಿಂಗಳು. ಅದು ಆಗ ನಡುವುದು, ಆಗ ನಟ್ಟು ಮತ್ತೆ ನಾವು ಅದಕ್ಕೆ ಇದು ಮೊದಲು ತುಂಡು ಮಾಡಿ ಇಡ್ತೇವೆ. ಯಾವಾಗ ಬೇರ್ ಬರ್ಲಿಕ್ಕೆ ಮೊದಲು ಮಳೆಗಾಲ ಒಂದು ಯಾವಾಗ ಅಂದ್ರೆ ಫಸ್ಟಿಗೆ ತುಂಡು ಮಾಡಿ ಇಡುವುದು. ಕಟ್ ಮಾಡಿ ಇಡ್ತೀರ? ಇಷ್ಟು ಕಟ್ ಮಾಡಿ ಮೊದಲು ಇಡ್ತೇವೆ. ಒಂದೂವರೆ ಅಡಿ ಉದ್ದ ಒಂದು ಇಷ್ಟು ಇಷ್ಟು ದೊಡ್ಡ ಇದು ಬರ್ತದೆ, ಚಿಗುರ್ತದೆ. ಅದನ್ನು ಇಡ್ಲಿಕ್ಕೆ ಏನಾದ್ರು ಕ್ರಮ ಉಂಟಾ? ಹೀಗೆ ನೆಡುದು ಮಣ್ಣು ಸರಿ ಸಮತಟ್ಟಾಗಿದ್ರೆ ಅದನ್ನು ಒಳ್ಳೆ ಮಣ್ಣು ಇದು ಸಮತಟ್ಟು ಮಾಡಿ ಅದರಲ್ಲಿ ಇಡುವುದು. ಇಟ್ಟು ಆಮೇಲೆ ಸಾಲು ಮಾಡಿ ನಡುವುದು. ಸಾಲು ಮಾಡಿ ಅದನ್ನು ನಡುವುದು. ನಟ್ಟು ಮತ್ತೆ ಅದಕ್ಕೆ ಇದು ಮಾಡಿ ಚಪ್ಪರ ಹಾಕುವುದು. ಚಪ್ಪರ ಹಾಕಿದ್ದು ನಮ್ಮಲ್ಲಿ ಇದು ಪ್ಲಾಸ್ಟಿಕ್ ಅದನ್ನ ಹಾಕಿದ್ದು. ಇದು ಚಪ್ಪರ ತಂಗಿಸನ್ ಚಪ್ಪರ ಮಾಡಿ ಒಂದು ಎರಡು ಒಂದು 4-5 ವರ್ಷ ನಮಗೆ ತುಂಬಾ ಇದು ಬಂತು. ಮತ್ತೆ ಕೊಯ್ಯುವ ಎಲ್ಲ ಸಮಸ್ಯೆ ಬಂತು. ನಾವು ಮತ್ತೆ ಎಲ್ಲದಕ್ಕೂ ಸಮಸ್ಯೆ ಬರ್ತದೆ. ಹಾಗೆ ಮತ್ತೆ ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇ. ತೊಂಡೆ ತರಕಾರಿ ಅಲ್ಲದೆ ಬೇರೆ ಏನ್ ಮಾಡ್ತಾ ಇದ್ರಿ? ಬೇರೆ ಸೌತೆ, ಸೌತೆ ಮಾಡ್ತಾ ಇದ್ದೀವಿ. ಅದು ಬೇಸಿಗೆಯಲ್ಲಿ ಅದು ಒಂದೇ ಬೆಳೆ. ಅದಕ್ಕೆಲ್ಲ ಸುಡು ಮಣ್ಣು ಪಾತಿ ಮಾಡಿ ಸುಡು ಮಣ್ಣೆಲ್ಲ ಮಾಡ್ತೀರಾ? ಅದು ಮೊದಲು ಸಾಲು ತೆಗೆಯುದು. ಸಾಲು ತೆಗೆದು ಅದಕ್ಕೆ ಈ ಬಾಳೆ ಬಾಳೆಯ ಇದು ಎಲ್ಲ ಸೋಗೆ ಎಲ್ಲ ಅದಕ್ಕೆ ಹರ ಇಡುವುದು. ಆ ಸಾಲಿಗೆ ಒಂದು 10-20 ಸಾಲು ಮಾಡಿದ್ರೆ ಅದಕ್ಕೆ ತುಂಬಿಸುವುದು. ಆ ಸಾ ಗುಂಡಿ ಮಾಡಿ ಒಂದಿಷ್ಟಿಷ್ಟು ಇದು ಮಾಡ್ಲಿಕ್ಕೆ ಉಂಟು. ಬೆರಣಿ ಹಾಕ್ಲಿಕ್ಕಿಲ್ವ? ಬೆರಣಿ ಉಂಟು. ಇದು ಮೊದಲು ಮಾಡುವುದು ಅದನ್ನು ಸುಡುವುದು. ಇದು ಹಾಕಿ ಎಂತದ್ದು ಸೋಗೆ ತರಕೆಲೆ ಎಲ್ಲ ಹಾಕಿ ಅದನ್ನು ಸುಡುವುದು. ಸುಟ್ಟ ಮೇಲೆ ಅದಕ್ಕೆ ಇದು ಬಿತ್ತ ಹಾಕಿ ನೀರು ಇದು ಮಾಡುದು. ನೀರು ಬೇಕಾದಷ್ಟು ನೀರು ಬಿಡುದು. ಅದು ಆಚೆ ಈಚೆ ಹೋಗ್ಲಿಕ್ಕಿಲ್ಲ ಎಲ್ಲೂ. ಅದು ಕಣಿಯಲ್ಲೇ ನೀರು ಬಿಡುದು. ಅದರಲ್ಲಿ ಮೊದಲು ಬಿತ್ತಾಕಿದಲ್ಲೇ ನೀರು ಬಿಡ್ಬೇಕು. ಒಂದು 8 ದಿವಸ ಅದು ಇಷ್ಟು ಒಂದು ಇಷ್ಟು ದೊಡ್ಡದಾಗ್ತದೆ. ಎರಡೆಲೆ ಪುನಃ ಹೊಸ ಎರಡೆಲೆ ಅಲ್ಲದೆ 4 ಎಲೆ ಬರ್ತದಲ್ಲ. ಆಗ ನಾವು ಅದಕ್ಕೆ ಅಷ್ಟರವರೆಗೆ ನೀರು ಮಾತ್ರ ಬಿಡುವುದು. ಆ ಸುಡು ಮಣ್ಣಿನ ಇದು ಉಂಟಲ್ಲ, ಅದಕ್ಕೆ ನಾವು ಅದನ್ನು ಮಣ್ಣನ್ನು ಮೊದಲು ಕಸ ಸುಟ್ಟಿದ್ದೇವಲ್ಲ. ಅದ ಆಮೇಲೆ ಅದಕ್ಕೆ ನಾವು ಸ್ವಲ್ಪ ಬೇರೆ ಬೇರೆ ಒಂದು ತಿಂಗಳವರೆಗೆ ಅದಕ್ಕೆ ಹಾಕ್ಲಿಕ್ಕುಂಟು. ಎಂತ ಗೊಬ್ಬರ ಕೊಡ್ತೀರಿ? 2 ದಿವಸಕ್ಕೊಮ್ಮೆ, 3 ದಿವಸಕ್ಕೊಮ್ಮೆ, 1 ತಿಂಗಳಾಗುವಾಗ 1 ತಿಂಗಳಲ್ಲಿ 2 ಸಲ ನಾವು ಹಟ್ಟಿ ಗೊಬ್ಬರ ಹಾಕುದು. ಅದರ ಎಡೆಯಲ್ಲಿ ಸುಡು ಮಣ್ಣು ಉಂಟಲ್ಲ, ಅದನ್ನ ಹಾಕ್ಲಿಕ್ಕುಂಟು. ಮತ್ತೆ ಕಟ್ಟಗಡೆಗೆ ಉಂಟಲ್ಲ, 1 ತಿಂಗಳಾಗುವಾಗ ಅದರ ಎಲ್ಲ ಕೆಲಸ ಆಗಿ ಮುಗಿಯುತ್ತದೆ. ಆಗ ಕಟ್ಟಗಡೆಗೆ ಸ್ವಲ್ಪ ಇದು ಎಲ್ಲ ಹಾಕಿ ಹಿಂಡಿ ಎಲ್ಲ ಹಾಕ್ತೇವೆ. ನೆಲಗಡಲೆ ಹಿಂಡಿ ಹಾಕ್ತೀರಾ? ಅದನ್ನು ನಾವು ಸಾಲಿನಲ್ಲಿ ಮತ್ತೆ ನೀರು ಬಿಡುದಲ್ಲ ಅದಕ್ಕೆ ಆ ಸಾಲಿಗೆ. ಇದು ಅದು ಮತ್ತೊಂದು ಕೆಲಸ ಮರೆತು ಹೋಯ್ತು. ಮಣ್ಣು ಕೂಡುದು, ಮಣ್ಣು ಅದಕ್ಕೆ ಸ್ವಲ್ಪ ಸ್ವಲ್ಪವೇ ಅದನ್ನು ಕೂಡಿಸಿಕೊಂಡು ಬರಬೇಕು. ಮತ್ತೆ ಶುರು 1 ವಾರ ನೀರು ಬಿಡುವುದು, ಮತ್ತೆ ನೀರು ಅದಕ್ಕೆ ಕೊಡಪಾನದಲ್ಲಿ ಹಾಕೋದು ನೀರು. ಅದು ಮೊದ್ಲೆಲ್ಲ ಮಣ್ಣಿನ ಮಡಿಕೆ ಕೊಡಪಾನ ಅದರಲ್ಲಿ ಮೊದಲು ಮಣ್ಣಿನ ಮಡಿಕೆ ಎಷ್ಟು ದಿನ ಬರಬಹುದು ಅಲ್ಲಿ ಅಲ್ಲಿ ಈಗ ಎಲ್ಲ ಹೋಗಿದೆ ಅಲ್ಲ, ಅದು ಇಲ್ಲ ಅಲ್ಲ, ಈಗ ಪೈಪಲ್ಲಿ ಇಡ್ಲಿಕ್ಕಿಲ್ಲ. ಕೊಡಪಾನಲ್ಲಿ ಸಸಿ ಹಾಳಾಗ್ತದೆ ಪೈಪಲ್ಲಿ ಇಡಿದ್ರೆ. ಹಾಗೆ ಕೊಡಪಾನದಲ್ಲಿ ಸ್ವಲ್ಪ ಹೀಗೆ ಅದನ್ನು ದಿವಸ ಒಂದು ಒಂದು ತಿಂಗಳವರೆಗೆ ಒಂದು ವಾರ ಬಿಡುವುದು ನೀರು ಸಸಿಗೆ. ಅದು ಮೆಲ್ಲಗೆ ಹೋಗ್ಬೇಕು, ಕೊಚ್ಚಿಕೊಂಡು ಹೋಗ್ಬಾರ್ದು ನೀರು, ಸಸಿಯನ್ನು ಕೊಚ್ಚಿಕೊಂಡು ಹೋಗ್ಬಾರ್ದು. ಹಾಗೆ ನೀರು ಮತ್ತೆ ಒಂದು ವಾರ ಕಳೆದ ಮೇಲೆ ಆ ಸಸಿ ಒಂದು ಇಷ್ಟಿಷ್ಟು ದೊಡ್ಡ ಆಗ್ತದೆ. ಅದಕ್ಕೆ ನೀರು ಕೊಡಪಾನದಲ್ಲಿ ನಾವು ಹೀಗೆ ಅದನ್ನು ಇದು ಮಾಡಿ ಹಾಕುದು, ಮತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ಆ ಒಂದು ತಿಂಗಳಲ್ಲಿ ಕೂಡಿಸಿಕೊಂಡು ಬರ್ತದಲ್ಲ. ಹಾಗೆ ಈ ಸಸಿ ನಡುವದ್ದು ಈಗ ಕೂಡಿಕೊಂಡು ಬರ್ತದೆ, ಅದರ ಮಧ್ಯದಲ್ಲಿ ದಂಡೆ ಆಗ್ತದಲ್ಲ, ಅದಕ್ಕೆ ನಾವು ಇದು ಹಿಂಡಿ ಸ್ವಲ್ಪ ಕಲಡಿಸಿ ಹಾಕಿ ಎಲ್ಲ ಆಯ್ತು. ಮತ್ತೆ ಅದಕ್ಕೆ ಇದು ಅದಕ್ಕೆ ಇದು ಬಳ್ಳಿ ಹೋಗ್ಲಿಕ್ಕೆ ಇದು ತೆಂಗಿನ ಕೊತ್ತಲಿಂಗೆ ಅದನ್ನೇ ಇಟ್ಟು ಆಗ ಇದು ಕೂಡಿಕೊಂಡು ಬರೋದು ಕುತ್ತಾಗ್ತದೆ, ಸರಿ ಆಗ್ತದೆ, ಎತ್ತರ ಆಗ್ತದೆ. ಎರಡು ದಂಡೆ ನಡುವಲ್ಲಿ ಇದು ಕೊತ್ತಣಿಗೆ ಹಾಕೋದು. ಹೌದೌದು, ಚಪ್ಪ ಇದು ಇದು ಅದರ ಬಳ್ಳಿ ಹೋಗ್ಲಿಕ್ಕೆ ಸರಿ ಸರಿ ಆಗ್ತದೆ. ಮತ್ತೆ ನೀರು ಬಿಡುವುದು ಎಲ್ಲಿ, ಕಣಿಯಲ್ಲೇ ಹೋಗುದು. ಮತ್ತೆ ನಮಗೆ ಕೆಲಸ ಇಲ್ಲ, ಒಂದು ಒಂದೂವರೆ ಮತ್ತೆ ನೀರು ಒಯ್ಯು ನೀರು ಒಂದು ತಿಂಗಳು ಕೊಡ್ಬೇಕಾಗ್ಬಹುದು ಅಷ್ಟೇ. ಒಂದ ಎರಡು ವರ್ಷ ಮೂರು ತಿಂಗಳಲ್ಲಿ ಕೊಯ್ದಾಗ್ತದೆ ಸೌತೆ. ಆಮೇಲೆ ಈಗ ಸೌತೆಯಲ್ಲಿ ಬೇರೆ ಬೇರೆ ಈಗ ಇವುಗಳು ತಿನ್ಲಿಕ್ಕೆಲ್ಲ ಕ್ರಿಮಿ ಕೀಟಗಳೆಲ್ಲ ಬರುದಿಲ್ವಾ? ನಮಗೆ ಅಷ್ಟೊಂದು ಸೌತೆಯಲ್ಲಿ ಕಾಣಲಿಲ್ಲ. ಸಾಮಾನ್ಯ ಸುಡುಮಣ್ಣು ಹಾಕಿದ್ರೆ ಇಂಥದ್ದೆಲ್ಲ ಬರುದಿಲ್ಲ ನಮಗೆ ಸೌತೆಯಲ್ಲಿ ಅಂತದ್ದು. ಮತ್ತೆ ಒಮ್ಮೆ ಕೊಯ್ಲಾದ ನಂತರದ ಸೌತೆಗೆ ಸ್ವಲ್ಪ ಬರ್ತದೆ, ಸಣ್ಣದನ್ನ ಇರ್ತದೆ, ಅದಕ್ಕೆ ಚುಕ್ಕಿ ಚುಕ್ಕಿ ಎಲ್ಲ ಅದೇನು ತೊಂದರೆ ಇಲ್ಲ. ಅದರಲ್ಲಿ ಮುಳ್ಳು ಉಂಟಲ್ಲ ಸಸಿಯಲ್ಲಿ, ಎಲೆಯಲ್ಲಿ ಮುಳ್ಳು ಮುಳ್ಳು ಉಂಟಲ್ಲ, ಆದ ಕಾರಣ ಬರುವುದಿಲ್ಲ ಅಂತ ಕಾಣ್ಬೇಕು, ಗೊತ್ತಿಲ್ಲ ಅದು ಎಂತ. ಈಗ ತೊಂಡೆ ಆಯ್ತು, ಸೌತೆ ಆಯ್ತು, ಬೇರೆ ಏನ್ ತರಕಾರಿ ಮಾಡ್ತಾ ಇದ್ರಿ? ಬೇರೆ ಮಳೆಗಾಲದಲ್ಲಿ ಮಾಡ್ತಾ ಇದ್ವಿ, ಮುಳ್ಳು ಸೌತೆ ಇತ್ತು, ಮತ್ತೆ ಹೀರೆಕಾಯಿ ಇತ್ತು, ಸೋರೆಕಾಯಿ ಇತ್ತು, ಅದೆಲ್ಲ ನಮ್ ಖರ್ಚಿಗೆ ಅಂದ್ರೆ ಸ್ವಲ್ಪ ಮಾರಾಟಕ್ಕೆ ಸಿಕ್ಕಿರ್ಬೋದು ಅಷ್ಟೇ, ಹೆಚ್ಚಾದದ್ದು ಅಷ್ಟೇ, ಮತ್ತೆ ಅಂತ ಇದು ಮಾಡ್ಲಿಲ್ಲ. ಮತ್ತೆ ತೆಂಗಿನ ಮರ ಉಂಟು ನಮಗೆ. ಲಿಂಗಪ್ಪ ಮೂಲಿಯವರೇ ಹಾಗೂ ಸುಮಿತ್ರವರೇ, ಸುಮಿತ್ರವರು ರೇಡಿಯೋ ಕೇಳುವವರು, ಎಷ್ಟು ಸಮಯದಿಂದ ರೇಡಿಯೋ ಕೇಳ್ತಾ ಇದ್ರಿ? ರೇಡಿಯೋ ನಮಗೆ ಕೇಳಲಿಕ್ಕೆ ತುಂಬಾ ಆಸೆ, ಆದ್ರೆ ಈಗ ನನಗೆ ಏನಂದ್ರೆ ಇದಿಲ್ಲಲ್ಲ, ಈಗ ನನಗೆ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಹಾಗೆ ನಾನು ಅದರಲ್ಲಿ ಸಂಜೆ ಮತ್ತು ಬೆಳಗ್ಗೆ ನಾನು ಕೇಳ್ತೀನಿ. ಏನೇನು ಕೇಳ್ತೀರಿ? ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವಾಗ 7 ಗಂಟೆಯಿಂದ ನಾನು ಒಂದು ವಾರ್ತೆ ಆಗುವವರೆಗೆ ಕೇಳ್ತೀನಿ ಬೆಳಗಿನದ್ದು. ಸಾಯಂಕಾಲ ನಾನು 6-6:30 ಸ್ನಾನ ಮಾಡಿ ಬಂದ್ರೆ, ಈಗ ಹುಷಾರಿದ್ದ ಸ್ವಲ್ಪ ಅಷ್ಟು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗೆ ಒಂದು 10 ಗಂಟೆವರೆಗೆ ನಾನು ಕೇಳ್ತೀನಿ. ಸಂಗೀತ, ಕೃಷಿ ರಂಗ ಎಲ್ಲವನ್ನು ಕೇಳ್ತೀನಿ? ಇದನ್ನು ಮುಖ್ಯ ಕೇಳ್ತೀನಿ, ಕೃಷಿ ರಂಗ, ಕೃಷಿ ವಾರ್ತೆಯನ್ನು ನಾನು ಅದನ್ನು ಬಿಡುದಿಲ್ಲ. ಯಾವಾಗ ಯಾವ್ದು ಬಿಟ್ಟರು ಅದನ್ನು. ಏನಾದ್ರು ಉಪಯೋಗ ಆಗ್ತಾ ಉಂಟಾ? ಉಪಯೋಗ ಅಲ್ಲ, ಒಂದು ಖುಷಿ ಆಗುವುದು, ಮತ್ತೇನಿಲ್ಲ, ತೊಂದರೆ ಇಲ್ಲ. ಬೇರೆ ಬೇರೆ ವಿಷಯ ಸಿಗ್ತದೆ ನಿಮಗೆ? ಹೌದು ಸಿಗ್ತದೆ, ಹಾಗೆ ತುಂಬಾ ಸಿಗ್ತದೆ ಅದರಲ್ಲಿ, ಕಾಳು ಮೆಣಸಿಂದು ಎಲ್ಲ, ಕೆಲವು ಒಳ್ಳೇದನ್ನು ಕೆಟ್ಟದನ್ನು ಆರಿಸ್ಲಿಕ್ಕೆ ಆಗ್ತದಲ್ಲ ಅದರಲ್ಲಿ. ನಾವೇನ್ ಮಾಡ್ತೇವೆ, ಅವರೇನ್ ಮಾಡ್ತಾರೆ, ಆದ್ರೆ ಕೆಲವು ಕಳಪೆ ಬರ್ತದೆ, ಕೆಲವದ್ದು ಸರಿ ಇರುವುದಿಲ್ಲ, ನಮ್ಮದ್ದು ಅವರದ್ದು ವ್ಯತ್ಯಾಸ ಇರ್ತದೆ, ಆಗ ನಮಗೆ ಗೊತ್ತಾಗ್ತದಲ್ಲ ಇದು ಯಾವ್ದು. ಅವರಿಗೆ ಅದು ಸರಿ, ನಿಮ್ಗೆ ನಿಮ್ಗೆ ಸರಿ. ಹಾ ಹೌದು ಹೌದು, ಹಾಗೆ ಗೊತ್ತಾಗ್ತದೆ, ಹಾಗೆ ಕೇಳಲಿಕ್ಕೆ ಖುಷಿ ಆಗ್ತದೆ. ಒಳ್ಳೇದು ಲಿಂಗಪ್ಪ ಮೂಲಿಯವರು. ಹಾಗೂ ಹೇಳ್ತೇನೆ ಹೀಗೆ, ಇವತ್ತು ಇವರದ್ದು ಬಂತು, ಇವರದ್ದು ಬಂತು, ಮಂಜಿ ಅವರದ್ದು ಬಂತು ಅಂತ ಹೇಳ್ತೇನೆ ಇವರ ಹತ್ರ ಪುನಃ. ಅವ್ರು ಕೇಳ್ತಾರ? ಅವರು ಕೇಳಲಿಕ್ಕೆ, ಅವರು ಎಲ್ಲರೂ ಹೊರಗೆ ಇರ್ತಾರೆ, ಆ ಹೊತ್ತಿನಲ್ಲಿ ಅವರು ಇರುವುದಿಲ್ಲ ಮನೆಯೊಳಗೆ. ಸಂಜೆ 7 20-30 ನಿಮಿಷ ಮಾಡಿದ ಸಂದರ್ಶನದ 2 ನಿಮಿಷದಲ್ಲಿ ಹೇಳ್ಬಿಡ್ತೀವಿ, ಹೀಗೆ ಹೀಗೆ ಮಾಡ್ತಾರೆ ಅಂತೆ, ಹಾಗೆ ಮಾಡ್ತೇನೆ, ಹುಲ್ಲು ತೆಗೆಯುವಾಗ ಹೀಗೆ ತೆಗೆಯುವುದು ಬೇಡ ಅಂತ ಹೇಳ್ತಾರೆ, ಮತ್ತೆ ಅದರಲ್ಲಿ ಇದು ಇದು ಹುಲ್ಲು ತೆಗೆಯುವ ಪುನಃ ಬರ್ತದಲ್ಲ ಕಳೆ ಬರ್ತದಲ್ಲ, ಅದಕ್ಕೆ ಹಾಗೆ ಬಿಟ್ರೆ ಸ್ವಲ್ಪ ಇದು ಆಗ್ತದೆ, ಮತ್ತೆ ಮದ್ದು ಬಿಡುವುದು ಬೇಡ ಅಂತ ಹೇಳ್ತಾರೆ. ಅದನ್ನೆಲ್ಲ ನಾನು ಕೆಲವು ಮುಖ್ಯ ವಿಷಯಗಳ ಹತ್ರ ಹೇಳ್ತೇನೆ. ರಾಸಾಯನಿಕವನ್ನು ಉಪಯೋಗಿಸಿಕೊಳ್ಳುವುದು ಕಳೆ ಕತ್ತರಿಸುವುದು ಬೇಡ ಅಂತ. ಹೌದು, ಮತ್ತೆ ನಾವು ಈಗ ಕತ್ತರಿಸುವುದಿಲ್ಲ, ದನವನ್ನು ಬಿಡ್ತೇವೆ. 2-3 ವರ್ಷ ಆಯ್ತು, ಈಗ ಕತ್ತರಿಸಲಿಕ್ಕೆ ಇಲ್ಲ. ನಮ್ಮ 2 ದನವನ್ನು ಅಲ್ಲಲ್ಲೇ ಕಟ್ಟುವುದು ಈಗ. ಆಗ ತುಂಬಾ ದನ ಇದ್ರೆ ತೋಟಕ್ಕೆ ಪೆಟ್ಟಾಗ್ತದೆ, ಆದ್ರೆ ನಾವು 2 ದನ ಅಲ್ಲ, ಹಾಗೆ ಬಿಡು. ನಮಗೆ ಅದನ್ನು ನೋಡ್ಲಿಕ್ಕೂ ಆಗುದಿಲ್ಲ, ಹಾಗೆ ಬಿಡ್ತೇವೆ. ಅದರಲ್ಲಿ ಈಗ ಹುಲ್ಲು ಬರುವುದೇ ಇಲ್ಲ. ಒಳ್ಳೇದು. ಲಿಂಗಪ್ಪ ಮೂಲಿಯವರು ಹಾಗೂ ಸುಮಿತ್ರವರೇ, ಬಹಳ ವರ್ಷಗಳಿಂದ ಕೃಷಿಯನ್ನ ಮಾಡಿಕೊಂಡು ಬಂದಿದ್ದೀರಿ, ಸಾಕಷ್ಟು ಅನುಭವ ಕೂಡ ನಿಮ್ಮ ಹತ್ರ ಇದೆ. ಇವತ್ತು ಬಹುಶಃ ಸ್ವತಃ ದುಡಿಯುವುದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಬಹುಶಃ ವಯಸ್ಸಿನಿಂದ ಒಂದು ಪ್ರಭಾವದಿಂದಾಗಿ. ಆದರೂ ಕೂಡ ನಿರಂತರವಾಗಿ ರೇಡಿಯೋವನ್ನ ಕೇಳಿ ಒಂದು ಉತ್ಸಾಹವನ್ನು ಪಡಿತಾ ಇದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಿಶ್ರ ಕೃಷಿಯ ಕುರಿತು ಪ್ರಗತಿಪರ ಕೃಷಿಕರಾದ ಬಂಟ್ವಾಳ ತಾಲೂಕು ಮಂಚಿ ಗ್ರಾಮದ ಲಿಂಗಪ್ಪ ಮೂಲ್ಯ ಮತ್ತು ಸುಮಿತ್ರ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಸಿಂಧು. ಬಾಲ್ಯ ವಿವಾಹದಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಬಾಲ್ಯ ವಿವಾಹ ಮಾಡಬೇಡಿ. ಬಾಲ್ಯ ವಿವಾಹ ವಿರೋಧಿಸಿ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಬಾಳನ್ನು ಬೆಳಗಿಸಿ. ಬಾಲ್ಯ ವಿವಾಹ ಕಂಡು ಬಂದರೆ ಕೂಡಲೇ ಉಚಿತ ದೂರವಾಣಿ ಸೇವೆ ಚೈಲ್ಡ್ ಲೈನ್ 1098 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ವೈದ್ಯಕೀಯ ಚಿಕಿತ್ಸೆ, ಪೊಲೀಸ್ ನೆರವು, ಕಾನೂನು ನೆರವು ಹಾಗೂ ಸಮಾಲೋಚನೆ ವ್ಯವಸ್ಥೆಗಳನ್ನು ಒದಗಿಸಲು ಪ್ರತಿ ಜಿಲ್ಲೆಗೆ ಒಂದರಂತೆ 30 ಒನ್ ಸ್ಟಾಪ್ ಸೆಂಟರ್ ಸಖಿ ಕೇಂದ್ರಗಳು. ವರದಕ್ಷಿಣೆ ಕಿರುಕುಳ, ಲೈಂಗಿಕ ಕಿರುಕುಳ, ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಕಾನೂನು ನೆರವು, ತಾತ್ಕಾಲಿಕ ಆಶ್ರಯ, ಕೌಟುಂಬಿಕ ಸಮಾಲೋಚನೆಗೆ 181 ಸಾಂತ್ವನ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತರಾದ ಶಿಲ್ಪಾ ನಾಗ್ ಐಎಎಸ್ ಅವರು, ಎಲ್ಲಾ ಗ್ರಾಮೀಣ ಪ್ರದೇಶದ ಜನತೆಯಲ್ಲಿ ಒಂದು ವಿನಂತಿ, ತಮ್ಮ ತಮ್ಮ ಊರುಗಳಲ್ಲೇ ಒಂದು ಉದ್ಯೋಗ ಖಾತ್ರಿಯಡಿ ತಾವೆಲ್ಲ ಕೆಲಸ ಪಡ್ಕೋಬಹುದು. ಇದಕ್ಕೆ ಹೆಣ್ಣು ಗಂಡು ಭೇದ ಇಲ್ಲ. ಕೆಲಸ ಪಡ್ಕೊಳ್ಳೋದಕ್ಕೆ ಒಂದು ಅರ್ಜಿ ಸಲ್ಲಿಸಬೇಕಾಗತ್ತೆ, ನಮೂನೆ 1ರಲ್ಲಿ. ಇಲ್ಲಾಂದ್ರೆ ಟೋಲ್ ಫ್ರೀ ನಂಬರ್ ಇದೆ, 1800-425-6666. ಈ ಒಂದು ಅವಕಾಶದ ಸದ್ಬಳಕೆ ಮಾಡ್ಕೋಬಹುದು. 18 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಬಂದು ನರೇಗಾದಲ್ಲಿ ಉದ್ಯೋಗ ಪಡ್ಕೋಬಹುದು. ಆರೋಗ್ಯ ಮಾಹಿತಿ ಕೇಳೋಣ. ದೊಡ್ಡ ಪದ್ರೆ ಎನ್ನುವಂತಹದ್ದು ಹೆಚ್ಚಾಗಿ ಸಲಾಡ್ ಹಾಗೂ ಮಾಂಸ ಆಹಾರದಲ್ಲಿ ಬಳಸಲಾಗುವಂತಹ ಒಂದು ರೀತಿಯ ಎಲೆ. ಇದೊಂದು ಸುವಾಸನೆಯುಕ್ತವಾದಂತಹ ಗಿಡ. ದೊಡ್ಡ ಪದ್ರೆ ಎಲೆಯಿಂದ ಚಟ್ನಿ ಹಾಗೂ ತಂಬುಳಿಯನ್ನ ತಯಾರಿಸಬಹುದು. ಕೋಲಿಯಸ್ ಎಂಬ್ಯಾನಿಕಸ್ ಎನ್ನುವಂತಹದ್ದು ಇದರ ವೈಜ್ಞಾನಿಕ ಹೆಸರು. ಈ ಸಸ್ಯವು ಲ್ಯಾಮಿನೇಸಿಯೆ ಎನ್ನುವಂತಹ ಕುಟುಂಬಕ್ಕೆ ಸೇರಿರುವಂತಹದ್ದು. ಗಿಡದ ಕಾಂಡವು ರಸಭರಿತವಾಗಿರುತ್ತದೆ. ನೆಲಕ್ಕೆ ತಾಗುವಂತಹ ಗಿಣ್ಣುಗಳಿಂದ ಬೇರುಗಳು ಮೊಳೆಯುತ್ತವೆ. ಕಾಂಡದ ಬುಡದ ಕಡೆ ನುಣುಪಾಗಿದ್ದು ಹೊಳಪಿನಿಂದ ಕೂಡಿರುತ್ತದೆ. ತುದಿ ಭಾಗದ ಕಡೆ ರೋಮಗಳು ಹಾಗೂ ರೋಮ ಗ್ರಂಥಿಗಳು ಇರುವುದರಿಂದ ಹೊಳಪುತನ ಕಂಡುಬರುವುದಿಲ್ಲ. ರಸಭರಿತವಾದಂತಹ ಎಲೆಗಳು ಅಗಲವಾಗಿ ಅಂಡಾಕಾರದಲ್ಲಿರುತ್ತವೆ. ಎಲೆಯ ಅಂಚು ಹಲ್ಲಿನಂತಿರುತ್ತದೆ. ಗಿಡದ ಎಲ್ಲ ಭಾಗದಿಂದಲೂ ಒಂದು ರೀತಿಯ ಸುವಾಸನೆ ಹೊಮ್ತಾ ಇರ್ತದೆ. ಇದನ್ನು ಸುಲಭದಲ್ಲಿ ಸಸ್ಯಾಭಿವೃದ್ಧಿ ಮಾಡಬಹುದು. ಕಾಂಡದ ತುಂಡುಗಳ ಮೂಲಕ ಗಿಡವನ್ನು ಅಭಿವೃದ್ಧಿಪಡಿಸಬಹುದು. ತುದಿ ಕಾಂಡದ ತುಂಡುಗಳಿಂದ ಸಸ್ಯಾಭಿವೃದ್ಧಿಯನ್ನು ಮಾಡಲಾಗ್ತದೆ. 11 ದಿನ 3-4 ಜೊತೆ ಎಲೆಗಳನ್ನು ಹೊಂದಿರುವಂತಹ 10-12 ಸೆಂಟಿಮೀಟರ್ ಉದ್ದದ ತುಂಡುಗಳನ್ನು ನಾಟಿಗೆ ಬಳಸಬಹುದು. ಇಂತಹ ತುಂಡುಗಳನ್ನು ಹದವಾಗಿ ತಯಾರಿಸಿದಂತಹ ಸಸಿಮಡಿಗಳಲ್ಲಿ ಬೆಳೆಯಬಹುದು. 30 ದಿವಸಗಳ ನಂತರ ಚೆನ್ನಾಗಿ ಬೇರು ಬಿಟ್ಟ ಕಾಂಡದ ತುಂಡುಗಳನ್ನು ನಾಟಿ ಮಾಡುವುದಕ್ಕೆ ಬಳಸಬಹುದು. ದೊಡ್ಡ ಪತ್ರೆ ಗಿಡಗಳಿಗೂ ಕೂಡ ಕೆಲವೊಂದು ಕೀಟ ಹಾಗೂ ರೋಗಗಳು ಬಾಧಿಸಬಹುದು. ಸೊರಗು ರೋಗ, ಎಲೆ ತಿನ್ನುವ ಕಂಬಳಿ ಹುಳಗಳು, ತಿಗಣೆ, ಬೇರು ದುಂಡು ಜಂತು ಅಥವಾ ನಿಮಟೋಡ್, ಈ ಬಾಧೆ ಕಂಡುಬರಬಹುದು. ಬೇವಿನ ಹಿಂಡಿಯನ್ನು ಉಪಯೋಗಿಸಿಕೊಂಡು ಈ ಕೀಟ ಹಾಗೂ ರೋಗಗಳನ್ನು ನಿಯಂತ್ರಿಸಬಹುದು. ನಾಟಿ ಮಾಡಿದ 3 ತಿಂಗಳಲ್ಲಿ ಇದರ ಎಲೆಯನ್ನು ಕಟಾವು ಮಾಡಿ ಉಪಯೋಗಿಸಬಹುದು. ಚದರ ಮೀಟರ್ನಲ್ಲಿ 2-3 ಕಿಲೋದಷ್ಟು ಎಲೆಯ ಇಳುವರಿಯನ್ನು ಪಡೆಯಬಹುದು. ಅನೇಕ ಔಷಧೀಯ ಗುಣಗಳನ್ನು ಕೂಡ ಈ ದೊಡ್ಡ ಪತ್ರೆ ಹೊಂದಿದೆ. ಕೆಮ್ಮು ಮತ್ತು ಗಂಟಲು ನೋವಿನಿಂದ ಬಳಲ್ತಾ ಇರುವಂಥವರು, ದೊಡ್ಡಪತ್ರೆಯ ಎಲೆಯ ರಸವನ್ನು ಜೇನುತುಪ್ಪದೊಂದಿಗೆ ಸೇವನೆ ಮಾಡಬೇಕು. ಮಕ್ಕಳಲ್ಲಿ ಅಜೀರ್ಣ ಉಂಟಾಗಿದ್ದಲ್ಲಿ ದೊಡ್ಡಪತ್ರೆಯ ಎಲೆಯ ರಸಕ್ಕೆ ಜೇನನ್ನು ಬೆರೆಸಿ ಕುಡಿಸುವುದರಿಂದ ಹೊಟ್ಟೆಯುಬ್ಬರ ಹಾಗೂ ಹೊಟ್ಟೆ ನೋವು ಕಡಿಮೆಯಾಗ್ತದೆ. ಮೈ ಮೇಲೆ ಪಿತ್ತದ ಗಂದೆಗಳಾಗಿದ್ದಲ್ಲಿ ದೊಡ್ಡಪತ್ರೆ ಎಲೆಗಳಿಗೆ ಉಪ್ಪನ್ನು ಸವರಿ ಸೇವಿಸಬೇಕು. ಎಲೆಯನ್ನು ಅರೆದು ರಸವನ್ನು ಮೈಗೆ ಹಚ್ಚಿಕೊಳ್ಳುವುದರಿಂದ ದಂದೆ ಕಡಿಮೆಯಾಗ್ತದೆ. ಮಕ್ಕಳಲ್ಲಿ ಕೆಮ್ಮಿನಿಂದ ಕೂಡಿರುವಂತಹ ಜ್ವರವಿದ್ದಲ್ಲಿ ದೊಡ್ಡಪತ್ರೆ ಎಲೆಯ ರಸವನ್ನು ಅರ್ಧ ಚಮಚೆಗೆ ಒಂದು ಚಿಟಿಕೆ ಹಿಪ್ಲಿ ಪುಡಿ ಹಾಗೂ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಕುಡಿಸಬೇಕು. ಜೇನುಹುಳ ಮತ್ತು ಕ್ರಿಮಿಕೀಟಗಳು ಕಚ್ಚಿದಾಗ ದೊಡ್ಡಪತ್ರೆ ಎಲೆಯನ್ನು ಅರೆದು ಕಡಿದಿರುವಂತಹ ಜಾಗದಲ್ಲಿ ಲೇಪಿಸುವುದರಿಂದ ನೋವು ಮತ್ತು ಉರಿ ತಗ್ಗುತ್ತದೆ. ಸಂಧಿವಾತದಿಂದ ಬಳಲುವಂಥವರು ಎಲೆಯನ್ನು ಅರೆದು ಲೇಪಿಸಿಕೊಳ್ಳಬಹುದು. ಮೂತ್ರಕೋಶದ ಕಲ್ಲುಗಳ ತೊಂದರೆ ಇದ್ದಲ್ಲಿ ಎಲೆಯನ್ನು ಪ್ರತಿದಿನ ಚಟ್ನಿ ಮಾಡಿ ತಿನ್ನುವುದರಿಂದ ಕಲ್ಲು ಕರಗುವಂತಹ ಸಂದರ್ಭ ಕೂಡ ಇರ್ತದೆ. ಹೆಚ್ಚಾಗಿ ತಲೆನೋವು ಇದ್ದಲ್ಲಿ ಎಲೆಗಳನ್ನು ಸ್ವಚ್ಛಗೊಳಿಸಿ ಅರಿಬೇಕು. ನಂತರ ಇದನ್ನು ಹಣೆಗೆ ಲೇಪನ ಮಾಡಿಕೊಳ್ಬೇಕು. ತಲೆಭಾರ ತಲೆನೋವು ಸುಮಾರು 10-15 ನಿಮಿಷಗಳಲ್ಲಿ ಶಮನವಾಗ್ತದೆ. ಅತಿಯಾಗಿ ಭೇದಿಯಾಗ್ತಾ ಇದ್ದಲ್ಲಿ ತಾಜಾ ದೊಡ್ಡಪತ್ರೆಯ ಎಲೆಗಳ ರಸವನ್ನು 1 ಚಮಚ ಕುಡಿಬೇಕು. ಪ್ರತಿ 1 ಗಂಟೆಗೆ 1/2 ಚಮಚ ರಸವನ್ನು ಕುಡಿದಲ್ಲಿ ಭೇದಿ ನಿಯಂತ್ರಣಕ್ಕೆ ಬರುತ್ತದೆ. ರಸವನ್ನು ತಯಾರಿಸುವಂತಹ ವಿಧಾನ ಈ ರೀತಿಯಾಗಿದೆ. ಎಲೆಗಳನ್ನು ಸ್ವಚ್ಛಗೊಳಿಸಿಕೋಬೇಕು. ನಂತರ ಅವುಗಳನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಹೆಚ್ಚಿಕೊಂಡು ರುಬ್ಬಬೇಕು. ಸ್ವಚ್ಛವಾದಂತಹ ತೆಳುವಾದ ಬಿಳಿಯ ಹತ್ತಿ ಬಟ್ಟೆಯಲ್ಲಿ ರುಬ್ಬಿರುವಂತಹ ಪದಾರ್ಥವನ್ನು ಹಾಕಿ ಹಿಂಡಬೇಕು. ಬಟ್ಟೆಯ ಮೂಲಕ ಶೋಧಿಸಿ ಬಂದಂತಹ ರಸವನ್ನು ನಾವು ಬಳಸಬಹುದು. ಟಾನ್ಸಿಲೈಟ್ಸ್ನಿಂದ ಗಂಟಲು ನೋವು ಉಂಟಾಗಿದ್ದಲ್ಲಿ ದೊಡ್ಡಪತ್ರೆಯ ಎಲೆಗಳನ್ನು ಸುಮಾರು 2-4 ಹಾಗೆ ದಿನಕ್ಕೆ 3 ಬಾರಿ ಅಗಿದು ತಿನ್ನಬಹುದು. ದೊಡ್ಡಪತ್ರೆಯನ್ನು ಅಡುಗೆಯಲ್ಲಿ ಕೂಡ ಬಳಸಲಾಗ್ತದೆ. ಇದರಿಂದ ತಂಬುಳಿಯನ್ನು ಮಾಡಬಹುದು. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ದೊಡ್ಡಪತ್ರೆ ಎಲೆಗಳು ಮತ್ತು ಜೀರಿಗೆಯನ್ನು ಹುರಿದು ಸ್ವಲ್ಪ ತೆಂಗಿನ ತುರಿಯೊಂದಿಗೆ ಅರೆದು ಉಪ್ಪು ಹಾಕಿ ಮಜ್ಜಿಗೆ ಇಲ್ಲವೇ ಮೊಸರಿನಲ್ಲಿ ಬೆರೆಸಬೇಕು. ಬೇಕೆನಿಸಿದಲ್ಲಿ ಒಗ್ಗರಣೆಯನ್ನು ಕೂಡ ಹಾಕಬಹುದು. ದೊಡ್ಡಪತ್ರೆಯ ಚಟ್ನಿಯನ್ನು ಮಾಡುವಂತಹ ವಿಧಾನ ಅಂತಂದರೆ ಎಲೆಗಳನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ಬಾಡಿಸಬೇಕು. 2 ಕರಿಮೆಣಸು 4-5 ಒಣಮೆಣಸಿನಕಾಯಿ ಸ್ವಲ್ಪ ಒಣ ಕೊಬ್ಬರಿ ತುರಿ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇವುಗಳನ್ನೆಲ್ಲವನ್ನು ಸೇರಿಸಿಕೊಂಡು ರುಬ್ಬಿಕೊಳ್ಳಬೇಕು. ಕೆಮ್ಮು ಮತ್ತು ಜ್ವರ ಇರುವವರಿಗೆ ಈ ಚಟ್ನಿ ತುಂಬ ಉಪಯುಕ್ತವಾಗ್ತದೆ. ಚಿತ್ರಾನ್ನವನ್ನು ಕೂಡ ಮಾಡಬಹುದು. ದೊಡ್ಡಪತ್ರೆ ಸುಮಾರು 15 ಎಲೆಗಳು, ಅನ್ನ 1 ಬಟ್ಟಲು, ಈರುಳ್ಳಿ 1, ಹಸಿಮೆಣಸಿನಕಾಯಿ 5, ಉದ್ದಿನಬೇಳೆ 2 ಚಮಚ, ಕಡಲೆಬೇಳೆ 2 ಚಮಚ, ಸಾಸಿವೆ 1/2 ಚಮಚ, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತೆಂಗಿನಕಾಯಿಯ ತುರಿ 1/4 ಬಟ್ಟಲು, ಶೇಂಗಾ ಬೀಜ ಸ್ವಲ್ಪ, ನಿಂಬೆಹಣ್ಣು 1/2 ಹೋಳು, ಉಪ್ಪು ರುಚಿಗೆ ತಕ್ಕಷ್ಟು ಹಾಗೂ ಎಣ್ಣೆ ಅಗತ್ಯಕ್ಕೆ ತಕ್ಕಷ್ಟು ಉಪಯೋಗಿಸಬೇಕು. ಅನ್ನವನ್ನು ಉದುರುದುರಾಗಿ ಮಾಡಿ ಇಟ್ಕೊಂಡಿರಬೇಕು. ಒಲೆಯ ಮೇಲೆ ಬಾಣಲಿಯನ್ನು ಇಟ್ಟು ಒಗ್ಗರಣೆಯನ್ನು ಹಾಕಿ ಸಾಸಿವೆಯನ್ನು ಸಿಡಿಸಿ ಬೇಳೆಗಳು ಮತ್ತು ಮೆಣಸಿನಕಾಯಿಯನ್ನು ಹುರಿದುಕೊಳ್ಬೇಕು. ನಂತರ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಸ್ವಚ್ಛವಾಗಿ ತೊಳೆದು ಹೆಚ್ಚಿರುವಂತಹ ದೊಡ್ಡಪತ್ರೆಯನ್ನು ಸೇರಿಸಿ ಹುರಿಬೇಕು. ನಂತರ ಅದಕ್ಕೆ ಅನ್ನವನ್ನು ಸೇರಿಸಿ ಕಲಸಬೇಕು. ಉಪ್ಪು ನಿಂಬೆ ರಸ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಕೆಳಗಡಿಸಬೇಕು. ರುಚಿಕರವಾಗಿರುತ್ತದೆ ಹಾಗೂ ಆರೋಗ್ಯಕರ ಚಿತ್ರಾನ್ನ ತಿನ್ನುವುದಕ್ಕೆ ಸಿದ್ಧವಾಗ್ತದೆ. ನಂದಿ ಬಟ್ಟಲು ಗಿಡವನ್ನು ಮನೆಯ ಅಂಗಳದಲ್ಲಿ ನೆಟ್ಟು ಬೆಳೆಸುವಂತಹದ್ದು ಸಮೃದ್ಧಿಯ ಸಂಕೇತ ಎಂದು ಭಾವಿಸುವವರಿದ್ದಾರೆ. ಬಹು ಎಸಳುಗಳುಳ್ಳ ಸುಂದರವಾದಂತಹ ನಂದಿ ಬಟ್ಟಲು ಎಲ್ಲೆಡೆ ಲಭ್ಯವಿದ್ದರೂ 5 ಎಸಳಿನ ಮಲ್ಲಿಗೆ ಹೂವನ್ನು ಹೋಲುವಂತಹ ನಂದಿ ಬಟ್ಟಲು ಹೆಚ್ಚು ಔಷಧೀಯ ಗುಣವನ್ನು ಹೊಂದಿದೆ. ಇದನ್ನು ಚೆನ್ನಾಗಿ ಬಿಸಿಲು ಬೀಳುವಂತಹ ಎಲ್ಲ ಪ್ರದೇಶಗಳಲ್ಲೂ ಕೂಡ ಬೆಳೆಯಬಹುದು. ವರ್ಷದ ಎಲ್ಲ ಕಾಲದಲ್ಲಿಯೂ ಕೂಡ ಹೂ ಬಿಡುತ್ತದೆ. ಬೇಸಿಗೆಯಲ್ಲಿ ಮತ್ತು ಮಳೆಗಾಲದಲ್ಲಿ ಹೆಚ್ಚು ಹೂವುಗಳನ್ನು ಕಾಣಬಹುದು. ನಂದಿ ಬಟ್ಟಲಿನಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ಕಣ್ಣಿನ ತೊಂದರೆ ಅಥವಾ ಕಂಜಂಕ್ಟಿವೈಟಿಸ್, ಕಣ್ಣು ಕೆಂಪಾಗುವಂತಹದ್ದು, ಉರಿ ನೋವು, ಉರಿ ಹಾಗೂ ನೋವು ಉಂಟಾಗಿದ್ದಲ್ಲಿ ನಂದಿ ಬಟ್ಟಲಿನ ಮೊಗ್ಗುಗಳನ್ನು ಸ್ವಚ್ಛವಾದ ಬಿಳಿಯ ವಸ್ತ್ರದಲ್ಲಿಟ್ಟು ಗಂಟುಗಟ್ಟಿ ಎದೆ ಹಾಲಿನಲ್ಲಿ ಮುಳುಗಿಸಿ ನಂತರ ಹಾಲಿನ ಹನಿಯನ್ನು ಕಣ್ಣಿಗೆ ಹಿಂಡುವುದರಿಂದ ಗುಣವಾಗ್ತದೆ. ಎದೆ ಹಾಲು ದೊರೆಯದಿರುವ ಸಂದರ್ಭದಲ್ಲಿ ಎದೆ ಹಾಲಿನ ಬದಲಿಗೆ ಎಳನೀರನ್ನು ಕೂಡ ಬಳಸಬಹುದು. ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಸಮಸ್ಯೆಯ ಆರಂಭದ ಹಂತದಲ್ಲಿ ನಂದಿ ಬಟ್ಟಲು ಹೂವಿನ ರಸ ಇಲ್ಲವೇ ಬೇರನ್ನು ತೇಯ್ದು ಲೇಪಿಸಬೇಕು. ಈ ಕ್ರಮ ಅನುಸರಿಸುವ ಮೊದಲು ಆಯುರ್ವೇದ ತಜ್ಞರನ್ನ ಸಂಪರ್ಕಿಸಿ ಅವರ ಸಲಹೆಯನ್ನು ಪಡೆಯುವಂತಹದ್ದು ಅತಿ ಅಗತ್ಯ. ರಕ್ತ ಭೇದಿಯಾಗ್ತಾ ಇದ್ದಲ್ಲಿ ನಂದಿ ಬಟ್ಟಲು ಹೂವಿನ ರಸವನ್ನು ಹಾಲಿನೊಂದಿಗೆ ಬೆರೆಸಿ ಅದಕ್ಕೆ ಜೀರಿಗೆ ಪುಡಿ ಕಲ್ಲು ಸಕ್ಕರೆ ಬೆರೆಸಿ ದಿನಕ್ಕೆ 3-4 ಬಾರಿ ಕುಡಿಬೇಕು. ಗಾಯಗಳಾಗಿದ್ದಲ್ಲಿ ನಂದಿ ಬಟ್ಟಲು ಗಿಡದ ಎಲೆಯನ್ನು ಕರ್ಪೂರದೊಡನೆ ಅರೆದು ಚಟ್ನಿಯಂತೆ ಮಾಡಿ ಲೇಪಿಸಬಹುದು. ಜಂತು ಹುಳಗಳ ತೊಂದರೆ ಇದ್ದಲ್ಲಿ ನಂದಿ ಬಟ್ಟಲು ಎಲೆಗಳ ರಸಕ್ಕೆ 1 ಚಿಟಿಕಿ ಇಂಗನ್ನು ಕುಟ್ಟಿ ಪುಡಿ ಮಾಡಿ ಬೆರೆಸಬೇಕು. ಖಾಲಿ ಹೊಟ್ಟೆಗೆ 7 ದಿವಸಗಳ ಕಾಲ ಸೇವನೆ ಮಾಡಬೇಕು. ಹಲ್ಲು ನೋವಿನ ಬಾಧೆಗೆ ಒಳಗಾಗಿರುವಂಥವರು ನಂದಿ ಬಟ್ಟಲು ಗಿಡದ ಬೇರು ಇಲ್ಲವೇ ಬೇರಿನ ತೊಗಟೆಯನ್ನು ಬಾಯಿಯಲ್ಲಿ ಇರಿಸಿಕೊಂಡು ಚೀಪುವುದರಿಂದ ನೋವು ಶಮನವಾಗ್ತದೆ. ಇಸುಬು ಅಥವಾ ಎಕ್ಸಿಮಾ ತೊಂದರೆ ಇರುವವರು ನಂದಿ ಬಟ್ಟಲು ಹೂವಿನ ರಸವನ್ನು ಲೇಪಿಸಬೇಕು, ನವೆ ಕಡಿಮೆಯಾಗ್ತದೆ. ಮಲಬದ್ಧತೆಯಿಂದ ಬಳಲುವವರು ನಂದಿ ಬಟ್ಟಲು ಬೇರನ್ನು ಅರೆದು ಜೇನುತುಪ್ಪದೊಂದಿಗೆ ಸೇವಿಸಬೇಕು. ಮೆನೋಪಾಸ್ ಅಥವಾ ಋತುಬಂಧದ ಸಮಯದಲ್ಲಿ ಉಂಟಾಗುವಂತಹ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳಿಗೆ ನಂದಿ ಬಟ್ಟಲು ಹೂವಿನ ರಸದ ಸೇವನೆ ಉತ್ತಮವಾದಂತಹದ್ದು. ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ 2 ಚಮಚೆಯಷ್ಟು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಋತುಬಂಧದ ಸಮಯದಲ್ಲಿ ಉಂಟಾಗುವಂತಹ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳಬಹುದು. ಇದು ಪೂರಕ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಮಾನಸಿಕ ಒತ್ತಡ ಅತಿಯಾಗಿದ್ದಲ್ಲಿ ಅನೇಕರಿಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲ. ಅಂಥವರು ನಂದಿ ಬಟ್ಟಲು ಹೂವಿನ ರಸವನ್ನು ಬೆಳಿಗ್ಗೆ ಹಾಗೂ ಸಂಜೆ 4 ಚಮಚೆಯಷ್ಟು ಸೇವಿಸಬೇಕು. ಹೆಣ್ಣು ಮಕ್ಕಳು ನಂದಿ ಬಟ್ಟಲು ಹೂವನ್ನು ಸಂಜೆ ಹೊತ್ತು ಮುಡಿಯುವುದರಿಂದ ನಿದ್ರೆ ಚೆನ್ನಾಗಿ ಬರ್ತದೆ. ನಂದಿ ಬಟ್ಟಲಿಗೆ ಮತ್ತು ಬರಿಸುವಂತಹ ಗುಣವೂ ಕೂಡ ಇದೆ. ಮೂಗಿನಿಂದ ರಕ್ತ ಬೀಳ್ತಾ ಇದ್ದಲ್ಲಿ, ಚಿಕ್ಕ ಮಕ್ಕಳು ಅತಿಯಾದಂತಹ ಬಿಸಿಲಿನಲ್ಲಿ ಆಟವಾಡುವಾಗ ಅತಿ ಉಷ್ಣತೆಯಿಂದ ಮೂಗಿನಿಂದ ರಕ್ತ ಬೀಳಬಹುದು. 2 ನಂದಿ ಬಟ್ಟಲು ಹೂಗಳು 2 ಚಮಚೆ ಜೀರಿಗೆ ಸ್ವಲ್ಪ ಹಾಲು ಬೆಲ್ಲದೊಂದಿಗೆ ನುಣ್ಣಗೆ ಅರೆದು ದಿವಸಕ್ಕೆ 2 ಬಾರಿ ಸೇವಿಸಬೇಕು. ಕೆಲವು ಸ್ತ್ರೀಯಲ್ಲಿ ಗರ್ಭಕೋಶದ ತೊಂದರೆಗಳಿಂದ ಪದೇ ಪದೇ ಗರ್ಭಪಾತವಾಗುವುದು ಇಲ್ಲವೇ ಗರ್ಭಧಾರಣೆ ತಡವಾಗ್ತಾ ಇದ್ದಲ್ಲಿ ಅಂಥವರು ಋತುಸ್ರಾವದ 4ನೇ ದಿನದಿಂದ 7ನೇ ದಿನಗಳವರೆಗೆ 5 ತಾಜಾ ನಂದಿ ಬಟ್ಟಲು ಎಲೆಗಳನ್ನು 2 ಚಮಚೆ ಕೆಂಪು ಅಕ್ಕಿಯೊಂದಿಗೆ ನುಣ್ಣಗೆ ಅರೆದು ತುಪ್ಪ ಹಾಗೂ ಜೇನುತುಪ್ಪವನ್ನು ಬೆರೆಸಿ ಸೇವಿಸಬೇಕು. ಇದೇ ರೀತಿಯ 3 ತಿಂಗಳು ಮುಟ್ಟಾದ 4ನೇ ದಿನದಿಂದ 7ನೇ ದಿನಗಳವರೆಗೆ ಸೇವಿಸಬೇಕು. ನಂದಿ ಬಟ್ಟಲು ಬೇರನ್ನು ಕುಟ್ಟಿ ಪುಡಿ ಮಾಡಿ ಕಷಾಯವನ್ನು ತಯಾರಿಸಿ ದಿವಸಕ್ಕೆ 3 ಬಾರಿ ಕುಡಿಬೇಕು. ಇದರಿಂದ ಜ್ವರ ಗುಣವಾಗ್ತದೆ. ಹಾವು ಕಚ್ಚಿದಾಗ ನಂದಿ ಬಟ್ಟಲು ಬೇರನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ತೇಯ್ದು ರಸವನ್ನು ಮೂಗಿನಲ್ಲಿ ಹಾಕಬೇಕು. ಇದಲ್ಲದೆ ಜೇನುತುಪ್ಪದೊಂದಿಗೆ ಬೆರೆಸಿ ತಿನ್ನಿಸಬೇಕು. ಹೀಗೆ ಅನೇಕ ಔಷಧೀಯ ಗುಣಗಳಿರುವ ನಂದಿ ಬಟ್ಟಲನ್ನು ಉಪಯೋಗಿಸುವ ಮೊದಲು ತಜ್ಞ ವೈದ್ಯರಿಂದ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಂಡು ನಂತರ ಬಳಸುವಂತಹದ್ದು ಸೂಕ್ತ. ಆರೋಗ್ಯ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ರೈತ ಮಿತ್ರರೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಗೇರಿನ ತಿರುಳು ತಿಳಿವು ಬಾನುಲಿ ಸರಣಿ ವಿಷಯ ಗೇರು ಗಿಡಗಳ ನಾಟಿ ಮತ್ತು ನಂತರದ ನಿರ್ವಹಣೆ. ಈ ವಿಷಯದ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಐ ದಿನಕರ ಅಡಿಗ ಅವರೊಂದಿಗಿನ ಸಂದರ್ಶನವಿದೆ. ನಂತರ ಕೃಷಿ ಮಾಹಿತಿ ಕೇಳುವಿರಿ. ಇದೀಗ ವಿದ್ಯಾಭೂಷಣ ಅವರು ಹಾಡಿರುವ ವಿಜಯದಾಸರ ಭಕ್ತಿ ರಚನೆಯೊಂದನ್ನು ಕೇಳೋಣ. Thank you. ಇಂದಿರಾ ದೇವಿ ಕಾಯ ಕರುಣಾಂಬುಧಿಯೇ, ಕಾಯ ಕರುಣಾಂಬುಧಿಯೇ, ಇಂದಿರಾ ದೇವಿ ಕಾಯ ಕರುಣಾಂಬುಧಿಯೇ, ಕಾಯ ಕರುಣಾಂಬುಧಿ ಮಾಯ ನಾರಾಯಣನ ಜಾಯ ಸತತ ಜ್ಞಾನವೀಯೇ ಭಕ್ತರ ಪ್ರಿಯೇ, ಕಾಯ ಕರುಣಾಂಬುಧಿ ಮಾಯ ನಾರಾಯಣನ ಜಾಯ ಸತತ ಜ್ಞಾನವೀಯೇ ಭಕ್ತರ ಪ್ರಿಯೇ, ಕಾಯ ಕರುಣಾಂಬುಧಿಯೇ ಇಂದಿರಾ ದೇವಿ ಕಾಯ ಕರುಣಾಂಬುಧಿಯೇ. ಕನ್ಯಾಮಣಿ ಕಾಮಿನಿ ಮಂಗಳವಾಣಿ ಸನ್ನುತೆ ಲೋಕ ಜನನಿ, ಕನ್ಯಾಮಣಿಯೇ ಕಾಮಿನಿ ಮಂಗಳವಾಣಿ ಸನ್ನುತೆ ಲೋಕ ಜನನಿ, ನಿನ್ನ ಚರಣ ಯುಗ್ಮವನ್ನು ನಂಬಿದೆ ಸುಪ್ರಸನ್ನೆ ಸರ್ವ ಜೀವ ಭಿನ್ನೆ, ನಿನ್ನ ಚರಣ ಯುಗ್ಮವನ್ನು ನಂಬಿದೆ ಸುಪ್ರಸನ್ನೆ ಸರ್ವ ಜೀವ ಭಿನ್ನೆ, ಭಾಗ್ಯ ಸಂಪನ್ನೆ ಮನ್ನಿಸು ದಯದಿ ನಿಭಿನ್ನ ಬಲಾಲಿಸಿ ಚನ್ನ ಚಕ್ರ ಪಜ ಜನ್ಯ ವಿರಾಜಿತೆ, ಕಾಯೇ ಕರುಣಾಂಬುಧಿಯೇ ಇಂದಿರಾ ದೇವಿ ಕಾಯೇ ಕರುಣಾಂಬುಧಿಯೇ. ದಯವಂತೆ ನೀನೆಂದು ಬೇಗದಿ ಬಂದು ತುತಿಸುವೆ ದೀನ ನಾನೆಂದು, ಅತಿ ದಯವಂತೆ ನೀನೆಂದು ಬೇಗದಿ ಬಂದು ತುತಿಸುವೆ ದೀನ ನಾನೆಂದು, ಪತಿತರುಳಿಡದಲೆ ಗತಿಗೆ ಸಮ್ಮತಳ ಉತ್ಪತ್ತಿ ಸ್ಥಿತಿ ಲಯ ಕರ್ತೆ ಅತುಳ ಶೋಭನ ಮೂರ್ತೆ, ಪತಿತರೊಳಿಡದಲೆ ಗತಿಗೆ ಸಮ್ಮತಳ ಉತ್ಪತ್ತಿ ಸ್ಥಿತಿ ಲಯ ಕರ್ತೆ ಅತುಳ ಶೋಭನ ಮೂರ್ತೆ, ಪತಿಯಲ್ಲಿ ಜನಿಸಿನಿ ಪತಿಗೆ ಸತಿಯಾದೆ ಪತಿಯ ಸಂಗಡ ಧ್ಯಾನಿ ತಳಾದ ಚರಿತೆ, ಕಾಯೇ ಕರುಣಾಂಬುಧಿಯೇ ಇಂದಿರಾ ದೇವಿ ಕಾಯೇ ಕರುಣಾಂಬುಧಿಯೇ.